ಎಲ್ಲ ಪ್ರಾಥಮಿಕ ಆರೋಗ್ಯ ಸೇವೆಗಳಿಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು, ತಜ್ಞ ವೈದ್ಯರ ಸೇವೆ, ಪ್ರಯೋಗಾಲಯ ಸೇವೆ, ರೆಫರಲ್ ಸೇವೆ, ಲಸಿಕೆ, ಔಷಧ, ಆರೋಗ್ಯ ಶಿಕ್ಷಣ, ಈ ಎಲ್ಲ ಉಚಿತ ಸೇವೆಗಳಿಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ಎಬಿಎಆರ್ಕೆ ಉಚಿತ ಸೇವೆಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ರಾಜ್ಯದ 5833 ಉಪಕೇಂದ್ರಗಳು ಈಗ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104 ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಏನ್ ರಮಣ ಇಷ್ಟೊಂದು ಸಂತೋಷವಾಗಿದ್ಯಾ? ಶಂಕರಣ್ಣ, ನನಗೆ ಸರಿ ಸಮೃದ್ಧವಾದ ಬೆಳೆ ಬಂದಿದೆ ನೋಡು, ಅದಕ್ಕೆ ಬಹಳ ಸಂತೋಷ ಆಗಿದೆ. ಒಳ್ಳೆ ಬೆಳೆ ಬರೋದಕ್ಕೆ ಏನ್ ಮಾಡಿದ್ಯಪ್ಪ? ನೋಡಪ್ಪ, ಭಾರತ ಸರ್ಕಾರದ ಉದ್ಯಮವಾದಂತ ಫ್ಯಾಕ್ಟ್ ಸಂಸ್ಥೆಯ ಫ್ಯಾಕ್ಟ್ ಆರ್ಗ್ಯಾನಿಕ್ ಮತ್ತು ಫ್ಯಾಕ್ಟಂಪಾಸ್ 2020-2013 ಗೊಬ್ಬರಗಳನ್ನ ಮೂಲ ಗೊಬ್ಬರವಾಗಿ, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಅನ್ನ ಮೇಲ್ಗೊಬ್ಬರವಾಗಿ ಬೆಳೆಗೆ ಬಳಸಿದೀನಿ ನೋಡು. ಪ್ರತಿ ಯಶಸ್ವಿ ರೈತರ ರಹಸ್ಯ ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 2020-2013 ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳು ನಿಮ್ಮ ಬೆಳೆಗೆ ಜೋಡಿ ಆನೆಯ ಬಲ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸಾಪ್ತಾಹಿಕ ಸರಣಿ ತೋರಣ ಹೂರಣ, ನಂತರ ಕೃಷಿ ದರ್ಪಣ, ವಾರದ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಳ್ಳಲಿದ್ದೀರಿ. ತೋರಣ ಹೂರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ. ಹೇಮಂಡ, ಅದ್ಯಾವಾಗ ಬಂದಪ್ಪ? ಓ ಕಮಲಕ್ಕ, ಬಂದೆ ಆಗ್ಲೇ ಬಂದೆ ಕನಕ, ಸುಮಾರು 15 ನಿಮಿಷ ಆಯ್ತು. ಅಲ್ಲಿದೇನು ಒಂಚೂರು ಶಬ್ದವೇ ಇಲ್ವಲ್ಲ? ಏನಿಲ್ಲ, ನನ್ಗೆ ಏನಂದ್ರೆ ಕರಿಯದಂಗೆ ಹೋಗಿ ರಾಜಣ್ಣ ಬಂದ್ಬಿಡ್ಲಿ. ರಾಜಣ್ಣ ಬತ್ತೀನಿ, ಹೋಗಿ ಕೂತಿರು ಸ್ವಲ್ಪ, ಎಲ್ಲೋ ಸುಬ್ಬಣ್ಣ ಏನೋ ಡ್ರಾಪ್ ಮಾಡ್ಬೇಕಂತೆ, ಹಂಗೆ ಕಳ್ಸ್ಬಿಟ್ಟು ಬರ್ತೀನಿ ಒಂಚೂರು, ಎಲ್ಲೋ ಕೆಲ್ಸ ಅದೇ ಸಿಟಿಗೆ ಹೋಯ್ತಾನ ಸುಬ್ಬಣ್ಣ, ಹಂಗೆ ಕಮಲಕ್ಕ ಮನೆ ಅಂತ ವೀರು ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗ, ಅವನೇ ರಾಜನ್ ಬಂದ್ಬಿಡ್ತಾನ ನೀನೇನೋ. ಅಯ್ಯೋ, ನೀನ್ ಬಂದದ್ ಎಷ್ಟಾಯ್ತೋ ಏನೋ, ನಾನು ಕುಂತ್ಕೊಂಡ್ಬಿಟ್ನ. ಅದಕ್ಕೆ ಯಾಕೆ ಬೇಜಾರ್ ಮಾಡ್ಕೊಂಡಿ ತಗೋ? ಅದೇ ನೋಡು, ರಾಜಣ್ಣ ಅನ್ನೋ ಶಂಕರಣ್ಣ ಇದ್ದಿದ್ರೆ ಇಷ್ಟೊತ್ತಿಗೆ ಕೂಗಾಕೊಡೋರು. ನಮ್ ಮನೆ ಎಂಚೆಲ್ಲ ಆರೋಗ್ಯ, ನಾನು ವಸ್ಪ ಅಲ್ವಾ, ಅದಕ್ಕೆ ಹೆಂಗ್ ಕೂಗೋದು ಅಂತ ನನ್ಗೂ ಒಂದ್ ಸ್ವಲ್ಪ ಅಳ್ಕೊ. ಅಂದ್ರೆ ಮುಂದೆ ಕೂಗ್ತೀಯ? ಆಮೇಲೆ ಮುಂದೆ ಕೂಗೋದೆ, ಅಲ್ಲೇ ಬೀದಿಲ್ ಬರೋನಾಗ್ಲೇ ಕೂಕ ಬಂದ್ಬಿಡ್ತಾನೆ. ಇದೇನಪ್ಪ, ಯಾರನ್ನೋ ಕರ್ಕೊಂಡ್ ಬಂದಿದ್ದೆ? ಕಮಲಕ್ಕ, ನಮ್ಮ ಇವರು ಸರ್ ಡಾಕ್ಟರ್ ಕೇಶವಯ್ಯ ಅವರು ಅಂದ್ಬಿಟ್ಟು, ನಮ್ಮ ಬಿಸಿ ಫಾರಂ ಐತಲ್ಲ ಮಂಡ್ಯದಲ್ಲಿ, ಈ ಬೆಲ್ಲದ ಪಾರ್ಕು ಅಂತ ಮಾಡಿದಾರಂತೆ. ನಾನು ಹೊಸ್ತಾ ಕೇಳಿದ್ದು, ಆ ಬೆಲ್ಲದ ಪಾರ್ಕ್ ಅಲ್ಲಿ ಸಾಯಬ್ರಿಯ ಹೆಡ್ ಅಂತೆ. ನಮಸ್ಕಾರ. ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ. ನಮ್ಮ ಊರಲ್ಲಿ ರೈತರಿಗೆಲ್ಲ ಸ್ವಲ್ಪ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ಬೇಕು, ಒಂದಿಷ್ಟು ಮಾಹಿತಿ ಹಂಚ್ಕೋಬೇಕು ರೈತರ ಜೊತೆ ಅಂದ್ಬಿಟ್ಟು ಸುಬ್ಬಣ್ಣ ಜೊತೆ ಹೇಳಿದ್ರಂತೆ. ಸುಬ್ಬಣ್ಣಗೆ ಟೈಮ್ ಇಲ್ಲ, ಅದಕ್ಕೆ ಸುಬ್ಬಣ್ಣ ರಾಜಣ್ಣನ್ಗೆ ಹೇಳ್ಬಿಟ್ಟು ಕರ್ಕೊಂಡು ಹೋಗುವಂತ ರಾಜಣ್ಣ. ಆಮೇಲೆ ಯಾವ್ದೋ ಬಸ್ಸು ಗಿಸು ಏನು ಸಿಗದೆ ಇರೋದಕ್ಕೆ ರಾಜಣ್ಣ ಸುಬ್ಬಣ್ಣ ಬಿಟ್ಟು ಬರ್ತೀನಿ ಹೋಗು ಅಂದ್ಬಿಟ್ಟು ನನ್ ಜೊತೆ ಕಳ್ಸ್ಕೊಡ್ಬಿಟ್ಟವ್ರ. ಹಂಗನ್ನು ಮತ್ತೆ ಈ ಶಂಕರಣ್ಣ ಅದೆಲ್ಲೋದ್ ಗೊತ್ತಿಲ್ಲ, ಅವ್ನ್ ಯಾವ ಬಸ್ ಹತ್ಕೊಂಡು ಅದ್ ಯಾವ ಊರ್ಗ ಹೋದ್ನ? ಹೌದೌದು, ಹೋಗ್ಲಿ ಬಿಡು, ನೀನು ಒಳ್ಳೆ ಕೆಲ್ಸನೇ ಮಾಡಿದ್ಯಾ ಕರ್ಕೊಂಬಂದು. ಅದೇ ಅದೇ, ಈಗ ಬೆಲ್ಲದ ಪಾರ್ಕ್ ಇನ್ಚಾರ್ಜ್ ಇರೋ ಸಾಹೇಬ್ರು ಬಂದವ್ರೆ, ನಮ್ಗೆ ಎಲ್ಲ ನಮ್ದೆಲ್ಲ ಮಾತುಕತೆ ಆದ್ಮೇಲೆ ಬೆಲ್ಲದ ಟೀ ಮಾಡಿಯೋ ಸೆಕ್ರೆಟರಿ ಮಾಡಿಯೋ ಅನ್ನೋದು ನಮ್ಗೆ ಇಂಪಾರ್ಟೆಂಟ್. ಈಗ ಅಲ್ಕಣಪ್ಪ, ಬೆಲ್ಲದ ವಿಷಯ ಕೇಳಿದ ತಕ್ಷಣ ಬೆಲ್ಲ ಎಲ್ಲಿಂದ ಬರ್ಬೇಕು ಅದೇಳು, ಬೆಲ್ಲ ತಂದಿದ್ಯಾ? ಈಗ ಬೆಲ್ಲ ತರಕಾಯ್ತದೆ, ಹೋಗ್ ತಗೊಳಕಾಯ್ತದೆ, ಈಗ ಬೆಲ್ಲ ಇರಕ್ಕೆ ಮನೆ ಒಳಗಡೆ ಸಕ್ಕರೆ ಇದ್ಮೇಲೆ ಬೆಲ್ಲ ನಿದ್ದೆ ಇರ್ತದೆ. ಅದೇ ಬಿಡು, ಅದ್ರಲ್ಲೇ ಮಾಡ್ತೀನಿ. ಈಗ ಸಾಹೇಬ್ರ ಏನ್ ಹೇಳ್ತಾರೆ ಕೇಳ್ಕೊಂಡು ಮುಂದಿನ ಸತಿ ಅಲ್ಲೇ ಬೆಲ್ಲ ತಗೊಂಡ್ರಾಯ್ತು. ಏನಿದ್ರು ಪ್ರಶ್ನೆ ನೀನು ಕೇಳ್ಕೋಬೇಕು, ನನಗೂ ಈ ಮುಂದಕ್ಕೆ ಏನ್ ಮಾಡ್ಬೇಕು ಅನ್ನೋದ್ ಆಯ್ತದ, ಅದಕ್ಕೆ ಏನಾರು ನನ್ಗೊಂಚೂರು ಡೌಟ್ ಗಿಟು ಬಂದ್ರೆ ನಾನು ಒಂದ್ ಸ್ವಲ್ಪ ಪ್ರಶ್ನೆ ಕೇಳ್ಕೊತೀನಿ ಸಾಹೇಬ್ರ. ಒಳ್ಳೇದಾಯ್ತು ಬಿಡು, ನಾನು ಹೋದ್ ಸತಿ ಕಬ್ಬಾಕಿದ್ವಲ್ಲ ನಮ್ ಜಮೀನಲ್ಲಿ, ಗಾಣದಲ್ಲಿ ಬೆಲ್ಲ ಅರ್ಸದ್ವಾ, ಏನು ಗಿಟ್ಲಿಲ್ಲ ಕಣಣ್ಣ, ಅದ್ ಯಾಕೋ ಎಲ್ಲ ಕರ್ತೋಯ್ತು. ಅದಕ್ಕೆ ಒಂದ್ ಹಂತ ಒಂದ್ ಹೇಗ್ ಮಾಡ್ಬೇಕು ಅನ್ನೋದೊಂದು ಇರ್ತದೆ, ಸಾಹೇಬ್ರು ಬಂದಾದ್ರೆ ಹೇಳ್ಬಿಡ್ತಾರೆ ಕೇಳ್ಕೊಬಿಡಕ. ಆಯ್ತು, ಇವಾಗ ಬೆಲ್ಲ ಮತ್ತೆ ಸಕ್ಕರೆಗೆ ಹೋಲಿಸಿದಾಗ ಬೆಲ್ಲ ಒಂದು ಒಳ್ಳೆಯ ಸಿಹಿಕಾರಕ ಅಂತ ಹೇಳ್ಬೋದು. ಅಂದ್ರೆ ನಾವು ಬಹಳ ಹಿಂದೆ ಬೆಲ್ಲನ ಉಪಯೋಗಿಸ್ತಾ ಇದ್ವಿ, ಇತ್ತೀಚೆಗೆ ಇವಾಗ 1930 ಈಚೆಗೆ ನಾವು ಸಕ್ಕರೆನ ಉಪಯೋಗಿಸ್ತಾ ಇದೀವಿ. ಆದ್ರೆ ಹಿಂದೆ ಎಲ್ಲ ಮಾಡ್ತಾ ಇದ್ದಿದ್ದೆ ನಾವು ಬೆಲ್ಲದ ಕಾಫಿ, ಬೆಲ್ಲದ ನೀರು ಕೊಡ್ತಾ ಇದ್ವಿ ಹಳ್ಳಿನಲ್ಲಿ ಬಂದ್ರೆ ಜನಗಳಿಗೆ. ಬೆಲ್ಲ ಬಹಳ ಒಳ್ಳೆಯ ಒಂದು ಸಿಹಿಕಾರಕ ಯಾಕೆ ಹೇಳ್ತೀವಿ ಅಂತಂದ್ರೆ, ನಾವು ಈ ಒಂದು ಸಕ್ಕರೆನಲ್ಲಿ ಏನು ಅಂತಂದ್ರೆ, ಸಕ್ಕರೆ ಅಂತಂದ್ರೆ ಸುಕ್ರೋಸ್, ಅದರಲ್ಲಿ ಏನು ಬೇರೆ ಏನು ಇರಲ್ಲ ಅದರಲ್ಲಿ. ಆದ್ರೆ ಬೆಲ್ಲದಲ್ಲಿ ಕಬ್ಬಿನ ಹಾಲಲ್ಲಿ ಇರ್ತಕ್ಕಂಥ ಎಲ್ಲಾ ಅಂಶನೂ ಇರ್ತದೆ. ಕಬ್ಬಿನ ಹಾಲಲ್ಲಿ ಇರ್ತಕ್ಕಂಥ ಎಲ್ಲಾ ಅಂಶ ಅಂತಂದ್ರೆ ಅದು ಬರೀ ಸುಕ್ರೋಸ್ ಅಲ್ಲ, ಸುಕ್ರೋಸ್ ಜೊತೆಗೆ ಗ್ಲೂಕೋಸ್ ಇರುತ್ತೆ, ಫ್ರಕ್ಟೋಸ್ ಅನ್ನೋ ಸಕ್ಕರೆ ಇರುತ್ತೆ, ಜೊತೆಗೆ ಕೆಲವು ಖನಿಜಗಳಿರ್ತವೆ. ಅದರಲ್ಲೂ ಬಹಳ ವಿಶೇಷವಾಗಿ ಕಬ್ಬಿಣದ ಅಂಶ ಬಹಳ ಜಾಸ್ತಿ ಇರುತ್ತೆ ಬೆಲ್ಲದಲ್ಲಿ. ಹಾಗಾಗಿ ಒಂದು ಬೆಲ್ಲವನ್ನು ಉಪಯೋಗಿಸಿದಾಗ ಆಲ್ಮೋಸ್ಟ್ ಅರ್ಧದಷ್ಟು ಕಬ್ಬಿಣದ ಒಂದು ಅವಶ್ಯಕತೆ ಏನಿದೆ ಒಬ್ಬ ವ್ಯಕ್ತಿಗೆ, ಅಷ್ಟು ಒಂದು 100 ಗ್ರಾಂ ಬೆಲ್ಲ ಒಂದ್ ದಿವಸಕ್ಕೆ ಉಪಯೋಗಿಸಿದ್ರೆ ಅಷ್ಟು ಪೂರೈಕೆ ಆಗುತ್ತೆ ಅಂದ್ರೆ ಕಬ್ಬಿಣದ ಅಂಶ. ಸಾಮಾನ್ಯವಾಗಿ ಹಳ್ಳಿ ಕಡೆ ಎಲ್ಲ ಈ ಅನಿಮಿಕ್ ಅಂತ ಹೇಳ್ತೀವಿ, ಸ್ವಲ್ಪ ಬಾಣಂತಿಯರು ಬಸರಿಯರು ಇವರೆಲ್ಲ ರಕ್ತ ಕಮ್ಮಿ ಇರೋದು ಈ ಕಬ್ಬಿಣದ ಕೊರತೆ ಬಂದಾಗ ಈ ಬೆಲ್ಲವನ್ನ ಉಪಯೋಗಿಸ್ತಾ ಹೋದ್ರೆ ಬೇರೆ ಒಂದು ಆಹಾರ ಪದಾರ್ಥಗಳ ಜೊತೆಗೆ ಈ ಒಂದು ಕಬ್ಬಿಣದ ಅಂಶ ಪೂರೈಕೆ ಆಗುತ್ತೆ. ಹಾಗಾಗಿ ಸಕ್ಕರೆಗಿಂತ ಬೆಲ್ಲ ಒಂದು ಒಳ್ಳೆಯ ಒಂದು ಸಿಹಿಕಾರಕ ಅಥವಾ ಸ್ವೀಟ್ನರ್ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ, ಆ ರೀತಿ ಹೇಳ್ಬೋದು. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಈ ಒಂದು ನಗರ ಪ್ರದೇಶದಲ್ಲಿ ಬಹಳ ವಿಶೇಷವಾಗಿ ಬಹಳಷ್ಟು ಜನಗಳಲ್ಲಿ ಈ ಒಂದು ಆರೋಗ್ಯದ ಒಂದು ಅರಿವು ಮೂಡಿರೋದ್ರಿಂದ ಬಹುತೇಕ ಜನ ಈ ಬೆಲ್ಲವನ್ನು ಉಪಯೋಗಿಸೋದನ್ನ ಪ್ರಾರಂಭ ಮಾಡಿದ್ದಾರೆ, ಸಕ್ಕರೆನ ಕಡಿಮೆ ಮಾಡಿ. ಆದ್ರೆ ಅದೇನೋ ಬೆಲ್ಲದಲ್ಲಿ ತುಂಬಾ ರಾಸಾಯನಿಕ ಇರುತ್ತೆ, ಅದು ಒಳ್ಳೇದಲ್ಲ ಅಂತೆಲ್ಲ ಹೇಳ್ತಾರೆ ಸಾಹೇಬ್ರೆ. ಹೌದು ಹೌದು. ಏನು ಅಂತಂದ್ರೆ ಇವಾಗ ಈ ಸಾಮಾನ್ಯವಾಗಿ ನಮ್ಮ ಆಲೆ ಮನೆಗಳಲ್ಲಿ ಇವಾಗ ಮಾಡ್ತಾ ಇರತಕ್ಕಂತ ಬೆಲ್ಲ, ನಾನು ಹೇಳಿದೆ ಬೆಲ್ಲ ಒಂದು ಒಳ್ಳೆಯ ಸಿಹಿಕಾರಕ ಸಕ್ಕರೆಗಿಂತ ಅಂತ, ಆದ್ರೆ ನಾವು ಸರಿಯಾದ ವಿಧಾನದಲ್ಲಿ ಮಾಡಿದಾಗ ಮಾತ್ರ ಅದು ಒಳ್ಳೆಯ ಒಂದು ಆಹಾರ ವಸ್ತು ಆಗುತ್ತೆ. ಯಾಕೆಂದ್ರೆ ಇವಾಗ ಬಹುತೇಕ ಎಲ್ಲಾ ಆಲೆ ಮನೆಗಳಲ್ಲಿ ಬೇರೆ ಬೇರೆ ರಾಸಾಯನಿಕ ವಸ್ತುಗಳನ್ನ ಉಪಯೋಗಿಸ್ತಾ ಇದ್ದಾರೆ. ಉದಾಹರಣೆಗೆ ಈ ಸೋಡಿಯಂ ಹೈಡ್ರೋಸಲ್ಫೇಟ್ ಅಂತೀವಿ, ಹೈಡ್ರೋಸ್ ಅಂತ ಹೇಳ್ತೀವಿ, ಸೋಡಿಯಂ ಫಾರ್ಮಾಲ್ಡಿಹೈಡ್ ಸಲ್ಫಾಕ್ಸಿಲೇಟ್ ಅಥವಾ ಸಫೋಲೇಟ್ ಅಂತ ಇನ್ನೊಂದು ಹೇಳ್ತೀವಿ, ಚಕ್ಕೆ ಅಂತಾನು ಹೇಳ್ತಾರೆ ಅದನ್ನ. ಆಮೇಲೆ ಈ ಸೋಡಾ, ಅಡಿಗೆ ಸೋಡಾ ಮತ್ತೆ ವಾಷಿಂಗ್ ಸೋಡಾ, ಈ ರೀತಿ ಕೆಲವರು ಯೂರಿಯಾ ಬೂದಿ ಇದನ್ನೆಲ್ಲ ಹಾಕ್ತಾ ಇದಾರೆ ಬೆಲ್ಲ ಮಾಡ್ಲಿಕ್ಕೆ. ಬಹಳಷ್ಟು ಕೆಮಿಕಲ್ಸ್ ಅಥವಾ ರಾಸಾಯನಿಕ ವಸ್ತುಗಳನ್ನ ಹಾಕ್ತಾ ಇರೋದ್ರಿಂದ ಏನಾಗ್ತಾ ಇದೆ, ಆ ಒಂದು ಬೆಲ್ಲ ಆ ರೀತಿ ತಯಾರು ಮಾಡದಂತ ಬೆಲ್ಲ ಉಪಯೋಗಕ್ಕೆ ಯೋಗ್ಯ ಅಲ್ಲ, ಅಷ್ಟು ಒಳ್ಳೇದಲ್ಲ, ಆರೋಗ್ಯದ ಮೇಲೆ ಬಹಳ ದುಷ್ಪರಿಣಾಮ ಬೀರುತ್ತೆ. ಆ ದೃಷ್ಟಿಯಿಂದ ಸರಿಯಾದ ವಿಧಾನದಲ್ಲಿ ಬೆಲ್ಲ ತಯಾರು ಮಾಡೋದು ಬಹಳ ಮುಖ್ಯ ಆಗುತ್ತೆ ಇಲ್ಲಿ. ಸಾಹೇಬ್ರೆ, ನನಗೆ ಏನಂದ್ರೆ ಈಗ ಬೆಲ್ಲ ಈಗೆಲ್ಲ ಕೆಮಿಕಲ್ ಆಗ್ತಾವ್ರೆ ಅಂತ, ನಮ್ ಹಿಂದೆ 100 ವರ್ಷಗಳ ಹಿಂದೆ ನಮ್ಗೆ ಸಕ್ಕರೆ ಫ್ಯಾಕ್ಟರಿ ಇರ್ಲಿಲ್ಲ, ಏನಿರ್ಲಿಲ್ಲ, ಆಗುವಾಗ ಗಾಣದಲ್ಲೇ ಎಲ್ಲ ಬೆಲ್ಲ ಮಾಡ್ತಾ ಇದ್ರು, ಆವಾಗ್ಲೂ ಈ ಕೆಮಿಕಲ್ ಹಾಕ್ತಿದ್ರಾ? ಖಂಡಿತ ಇಲ್ಲ, ಖಂಡಿತ ಇಲ್ಲ. ಹಿಂದೆ ಬಹಳ ಹಿಂದೆ ಮಾಡ್ತಾ ಇದ್ದಂತ ವಿಧಾನದಲ್ಲಿ ನಮ್ಮ ಪೂರ್ವಿಕರು ಬೆಲ್ಲವನ್ನ ಮಾಡ್ತಾ ಇದ್ರು. ಇದು ಇದೇನು ಹೊಸದೇನಲ್ಲ, ಬೆಲ್ಲ ಮಾಡೋ ವಿಧಾನ ಬಹಳ ನಮ್ಮ ವೇದಗಳಲ್ಲೂ ಸಹ ಉಲ್ಲೇಖ ಇದೆ. ಈ ಒಂದು ಕಬ್ಬಿನ ಬಗ್ಗೆ ಮತ್ತೆ ಕಬ್ಬಿಂದ ಬೆಲ್ಲ ತಯಾರಿಸ್ತಕ್ಕಂಥದ್ದು ಇದು ಬಹಳ ಹಿಂದಿಂದಾನು ಬಂದಿದೆ, ಅನೂಚಾನವಾಗಿ ನಡ್ಕೊಂಡ್ ಬಂದಿದೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಆ ಒಂದು ಬೆಲ್ಲಕ್ಕೆ ಬಣ್ಣ ಕೊಡೋ ಒಂದು ದಾವಂತದಲ್ಲಿ ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಈ ರಾಸಾಯನಿಕ ವಸ್ತುಗಳನ್ನ ಉಪಯೋಗಿಸ್ತಾ ಇದ್ದಾರೆ. ಈ ರಾಸಾಯನಿಕ ವಸ್ತುಗಳ ಮೂಲ ಮುಖ್ಯ ಉದ್ದೇಶ ಅಂತಂದ್ರೆ ಹಾಕೋದು ಈ ಒಂದು ಬೆಲ್ಲಕ್ಕೆ ಬಿಳಿ ಬಣ್ಣ ಕೊಡ್ತಕ್ಕಂಥ. ಈಗ ನಾವು ಅಂಗಡಿಗೆ ಹೋದ್ರೆ ಅದೇ ಎಲ್ಲ ಬೆಳ್ಳಿಗಿರೋ ಅಚ್ಚನೆ ನೋಡೋದು. ಅದೇ ಮನುಷ್ಯನ ಸ್ವಾಭಾವಿಕ ಗುಣ ಏನು ಅಂತಂದ್ರೆ ಬೆಳ್ಳಿಗಿರೋದೆಲ್ಲ ಚೆನ್ನಾಗಿದೆ ಅಂತ. ಬಣ್ಣಕ್ಕೆ ಮರ್ಗಾಕ್ಬಿಡೋದು ಸಾಹೇಬ್ರ. ಹೌದು, ಬೆಳ್ಳಿಗಿರೋದೆಲ್ಲ ಹಾಲಲ್ಲ ಅಂತೀವಲ್ಲ, ಆದ್ರೆ ಬೆಳ್ಳಿಗಿರೋದೆಲ್ಲ ಒಳ್ಳೇದಲ್ಲ. ನೀವು ತುಂಬಾ ಬೆಳ್ಳಿಗಿರೋ ಬೆಲ್ಲ ಅಂತಂದ್ರೆ ಅದು ರಾಸಾಯನಿಕ ವಸ್ತುಗಳಿಂದ ಕೂಡಿದೆ ಅಂತಾನೆ ತಿಳ್ಕೊಬಹುದು. ಅಂದ್ರೆ ತುಂಬಾ ಜಾಸ್ತಿ ಕೆಮಿಕಲ್ಸ್ ಹಾಕ್ದೇನೆ ಬೆಳ್ಳಿಗೆ ಬಣ್ಣ ಬೆಲ್ಲಕ್ಕೆ ಬರೋದಿಲ್ಲ. ಆ ದೃಷ್ಟಿಯಿಂದ ಸ್ವಲ್ಪ ಕಪ್ಪಿಗಿದ್ರು ಒಳ್ಳೇದೇನೆ ಬೆಲ್ಲ, ಏನು ಕಪ್ಪಿಗಿದ್ರೆ ಆರೋಗ್ಯ ದೃಷ್ಟಿಯಿಂದ ಏನು ತೊಂದರೆ ಏನಿಲ್ಲ, ಅದು ಕಪ್ಪಿಗಿದ್ರು ಒಳ್ಳೇದೇನೆ ಅದು. ಹಾಗಾಗಿ ನೀವು ಸಾಮಾನ್ಯವಾಗಿ ನೀವು ಬೆಲ್ಲ ತಗೊಳ್ಳುವಾಗ ಈ ಬಣ್ಣದ ಬಗ್ಗೆ ಹೆಚ್ಚಿನ ಒಂದು ವ್ಯಾಮೋಹವನ್ನ ಬಿಡಬೇಕು. ಬಿಳಿಗಿರೋ ಬೆಲ್ಲನ ಖಂಡಿತವಾಗ್ಲೂ ತಗೋಬೇಡಿ, ಅದು ಆರೋಗ್ಯಕ್ಕೆ ಹಾನಿಕರ. ಹಾಗಾಗಿ ಈ ಒಂದು ಬೆಲ್ಲ ಮಾಡೋ ವಿಧಾನನೇ ಇವಾಗ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಮಾರ್ಪಾಡುಗಳನ್ನು ಮಾಡಿಕೊಂಡಿದ್ದೀವಿ. ಏನು ರಾಸಾಯನಿಕ ವಸ್ತುಗಳನ್ನು ಹಾಕದೇನೆ ರಾಸಾಯನಿಕ ಮುಕ್ತ ಬೆಲ್ಲವನ್ನು ನಮ್ಮ ಒಂದು ಬೆಲ್ಲದ ಪಾರ್ಕ್ನಲ್ಲಿ ಇವಾಗ ತಯಾರು ಮಾಡತಕ್ಕಂಥ ವಿಧಾನ ಅಭಿವೃದ್ಧಿಪಡಿಸಿದೀವಿ. ಜೊತೆಗೆ ರೈತರಿಗೂ ಸಹ ಇದ್ರ ಬಗ್ಗೆ ತರಬೇತಿಗಳನ್ನು ಸಹ ಕೊಡ್ತಾ ಇದೀವಿ. ಈಗ ನಾವೆಲ್ಲ ಬಂದ್ರೆ ಸರ್ ತರಬೇತಿ ಎಲ್ಲ ಸಿಗ್ತದ? ಖಂಡಿತ ಸಿಗುತ್ತೆ ಹೇಮಣ್ಣ ಅವರೇ. ಇಲ್ಲಿ ಏನಪ್ಪಾ ಅಂತಂದ್ರೆ ನಮ್ಮಲ್ಲಿ ಅಲ್ಲೇ ರಾಸಾಯನಿಕ ಮುಕ್ತ ಬೆಲ್ಲವನ್ನ ತಯಾರು ಮಾಡ್ತಾ ಇದೀವಿ. ಈ ತಯಾರು ಮಾಡೋದಕ್ಕೆ ಎಲ್ಲಾ ಸಿದ್ಧತೆಗಳನ್ನು ನಾವು ಮಾಡ್ಕೊಂಡಿದೀವಿ. ಅಲ್ಲಿ ಮುಖ್ಯವಾಗಿ ಏನು ಅಂತಂದ್ರೆ ಈ ಒಂದು ಆಲೆ ಮನೆಗಳಲ್ಲಿ ಶುಚಿತ್ವ ಕಾಪಾಡೋದು ಬಹಳ ಮುಖ್ಯ. ಯಾಕಂದ್ರೆ ಇಲ್ಲಿ ಬಹುತೇಕ ಆಲೆ ಮನೆಗಳನ್ನು ನೋಡಿದ್ರೆ ಬಹಳ ಒಂದು ಶುಚಿತ್ವ ಇಲ್ಲದೆ ಇರತಕ್ಕಂತ ಒಂದು ಸನ್ನಿವೇಶದಲ್ಲಿ ಬೆಲ್ಲವನ್ನ ತಯಾರು ಮಾಡ್ತಾ ಇರ್ತಾರೆ. ಯಾಕೆಂತಂದ್ರೆ ಇದು ತಿನ್ನುವಂತ ಆಹಾರದ ಒಂದು ಪದಾರ್ಥ, ಹಾಗಾಗಿ ಹೆಚ್ಚು ಹೆಚ್ಚು ಹೈಜಿನಿಕ್ ಕಂಡೀಷನ್ ಅಂತೀವಿ ಅಂದ್ರೆ ಶುಚಿತ್ವದಲ್ಲಿ ತಯಾರು ಮಾಡ್ತಕ್ಕಂಥದ್ದು ಮುಖ್ಯ ಇಲ್ಲಿ. ಹಾಗಾಗಿ ನಾವೇನ್ ಮಾಡಿದೀವಿ ಅಂದ್ರಲ್ಲಿ ಈ ಒಂದು ಏನೇನು ಬೆಲ್ಲ ತಯಾರು ಮಾಡಲಿಕ್ಕೆ ಸಲಕರಣೆಗಳು ಉಪಕರಣಗಳು ಬೇಕಾಗ್ತವೆ ಅದನ್ನೆಲ್ಲ ಈ ಒಂದು ಸ್ಟೈನ್ಲೆಸ್ ಸ್ಟೀಲ್ SS-304 grade ಸ್ಟೀಲ್ ಅಂತ ಹೇಳ್ತೀವಿ, ಆ ಒಂದು ಇದರಲ್ಲಿ ಅದನ್ನ ವಿನ್ಯಾಸ ಮಾಡಿ ಅದರಲ್ಲಿ ಬೆಲ್ಲ ತಯಾರು ಮಾಡತಕ್ಕಂತ ಒಂದು ಇದನ್ನ ಪದ್ಧತಿಯನ್ನ ನಾವು ಅಳವಡಿಸಿಕೊಂಡಿದೀವಿ ಅಲ್ಲಿ. ಇದು ಒಂದು ಶುಚಿತ್ವ ಕಾಪಾಡಲಿಕ್ಕೂ ಅನುಕೂಲ ಆಗುತ್ತೆ, ಜೊತೆಗೆ ಇನ್ನೊಂದು ನಾವು ಅದನ್ನ ತೊಳಿಲಿಕ್ಕೆ ಬಹಳ ಮುಖ್ಯವಾಗಿ ಅದನ್ನ ಕ್ಲೀನ್ ಮಾಡಲಿಕ್ಕೆ ಬಹಳ ಅನುಕೂಲ ಆಗುತ್ತೆ. ಆ ದೃಷ್ಟಿಯಿಂದ ಸ್ಟೀಲ್ನಲ್ಲಿ ಈ ಉಪಕರಣಗಳನ್ನು ಮಾಡ್ಕೊಂಡಿದ್ದೀವಿ. ಇದಕ್ಕೆ ಇನ್ನೊಂದು ಮುಖ್ಯವಾದ ಅಂಶ ಅಂತಂದ್ರೆ ಇಲ್ಲಿ ಒಳ್ಳೆಯ ಒಂದು ಕಬ್ಬಿನ ಗುಣಮಟ್ಟ ಇರತಕ್ಕಂತ ಕಬ್ಬನ್ನ ನಾವು ಬೆಲ್ಲ ಮಾಡಲಿಕ್ಕೆ ತಗೋಬೇಕಾಗುತ್ತೆ. ಗುಣಮಟ್ಟ ಅಂತಂದ್ರೆ ನೀವು ಕೇಳ್ಬೋದು ಏನ್ ಗುಣಮಟ್ಟ, ಅದರಲ್ಲೇನ್ ಗುಣಮಟ್ಟ ಅಂತ ಕಬ್ಬಲ್ಲಿ. ಆದ್ರೆ ಇಲ್ಲಿ ಏನು ಅಂತಂದ್ರೆ ಗುಣಮಟ್ಟ ಅಂತ ತಕ್ಷಣ ನಾವು ಅದನ್ನ ಬೆಳೆಸ್ತಕ್ಕಂತ ವಿಧಾನ ಕಬ್ಬನ್ ಬೆಳೆಸ್ತಕ್ಕಂತ ವಿಧಾನನು ಮುಖ್ಯ ಆಗುತ್ತೆ ಇಲ್ಲಿ. ಓ, ನೀವಿದು ಬೆಲ್ಲದ ಹೇಗ್ ಬರ್ಬೇಕು ಅಂತ ಅಂದ್ರೆ ಕಬ್ಬು ಮುಖ್ಯ ಅಂತ ಹೇಳ್ತಾ ಇದ್ದೀರಿ. ಖಂಡಿತ ಖಂಡಿತ, ನಮ್ಗೆ ಈ ಒಂದು ಬೆಲ್ಲದ ಗುಣಮಟ್ಟ ಅಂತಂದ್ರೆ ಕಬ್ಬಿನ ಗುಣಮಟ್ಟದ ಮೇಲೆ ನಿರ್ಧಾರ ಆಗುತ್ತೆ. ಕಬ್ಬಿನ ಗುಣಮಟ್ಟ ಅಂತಂದ್ರೆ ಸಾಮಾನ್ಯವಾಗಿ ನಮ್ಮಲ್ಲಿ ನೋಡ್ತೀವಿ ನಾವು ರೈತರು ಏನ್ ಮಾಡ್ತೀವಿ ಅಂತಂದ್ರೆ ಬಹಳ ಹೆಚ್ಚು ಯೂರಿಯಾ ಗೊಬ್ಬರ ಹಾಕ್ಬಿಟ್ಟು ಬೆಲ್ಲ ಮಾಡ್ತಾ ಇದೀವಿ. ಹೆಚ್ಚಿನ ಪ್ರಮಾಣದಲ್ಲಿ ಯೂರಿಯಾ ಗೊಬ್ಬರ ಹಾಕಿದ ಕಬ್ಬಿಂದ ಬೆಲ್ಲ ಬರೋದೇ ಇಲ್ಲ. ಅಯ್ಯೋ, ನಮ್ಮ ಕಬ್ಬು ಬೆಳೀತಾ ಇತ್ತು ಸಾಹೇಬ್ರೆ, ಬೆಳೆಯನಾಗ ಏನಂದ್ರೆ ಯೂರಿಯಾ ಹಾಕ್ಲಿಲ್ಲ ಅಂದ್ರೆ ಕಬ್ಬು ಮೇಕೆ ಬರ್ತಿಲ್ಲ. ಈಗ ಅದೇನು ಸ್ವಲ್ಪ ಎಲ್ಲ ನಾವೆಲ್ಲ ಬಿಟ್ಬಿಟ್ಟು ಈಗ ಶುರು ಮಾಡ್ಬೇಕು. ಈಗ ಅದೇನು ಸ್ವಲ್ಪ ಮನೆ ಗೊಬ್ಬರ ಅದು ಇದು ಹಾಕಿ ಬೆಳೆಸ್ತಿದೀವಿ ಸಾವಯವ. ನಿಮ್ ಜಮೀನ್ ಮಣ್ಣು ಫಲವತ್ತ ಈಗ ನಾನು ಕೇಳ್ಬೇಕು, ಈಗ ಈಗ ಯೂರಿಯಾನೇ ಹಾಕ್ದನೆ ನಾವು ಅದ್ ಹೆಂಗೆ ಕಬ್ಬು ಬೆಳೆಯೋದು ಅನ್ನೋದೇ ಪ್ರಶ್ನೆ. ಸಾಧ್ಯನೇ ಇಲ್ಲ ಅನ್ನೋ ಮಟ್ಟಕ್ಕೆ ಆಗ್ಬಿಟ್ಟೈತಲ್ಲ. ಅಲ್ಲ, ಯೂರಿಯಾ ಹಾಕ್ಬೇಡಿ ಅಂತ ಹೇಳ್ತಾ ಇಲ್ಲ ನಾನು. ಯೂರಿಯಾನ ಎಷ್ಟು ಬೇಕೋ ಅಷ್ಟು ಹಾಕ್ಬೇಕು, ಯೂರಿಯಾ ಬೇಕು ಇಲ್ಲ ಅಂತಲ್ಲ, ಆದ್ರೆ ಎಷ್ಟು ಮಟ್ಟದಲ್ಲಿ ಹಾಕ್ಬೇಕು ಆ ಮಟ್ಟದಲ್ಲಿ ಹಾಕ್ಬೇಕು. ನಾವು ಸಾವಯವ ಪದ್ಧತಿಯಲ್ಲಿ ಬೆಳಿತೀವಿ ಕಬ್ಬು ಅಂದ್ರೆ ಯೂರಿಯಾ ಬದಲಾಗಿ ಏನ್ ಹಾಕ್ಬೋದು ಅಂತ. ಸಾವಯವ ಪದ್ಧತಿನಲ್ಲೂ ಬೆಳಿಬಹುದು, ಬಟ್ ಆದ್ರೆ ಏನಾಗುತ್ತೆ ಇಲ್ಲಿ ಬಹಳ ಯಥೇಚ್ಛವಾಗಿ ನಿಮ್ಗೆ ಸಾವಯವ ವಸ್ತುಗಳು ಬೇಕಾಗುತ್ತೆ ನಿಮ್ಗೆ ಕಬ್ಬು ಬೆಳಿಲಿಕ್ಕೆ. ಯಾಕಂದ್ರೆ ಕಬ್ಬು ಬಹಳ ದೀರ್ಘಾವಧಿ ಬೆಳೆ, ಒಂದ್ ವರ್ಷ ಜಮೀನಲ್ಲಿ ಇರುತ್ತೆ. ಹಾಗಾಗಿ ಅದಕ್ಕೆ ಬೇಕಾದಂತ ಪೋಷಕಾಂಶಗಳನ್ನು ಪೂರೈಸಲಿಕ್ಕೆ ನಿಮ್ಗೆ ಸಾವಯವ ಅಂಶಗಳು ನಿಮ್ ಜಮೀನಲ್ಲಿ ಇದ್ರೆ ಖಂಡಿತವಾಗ್ಲೂ ಮಾಡಬಹುದು. ಜೊತೆಗೆ ಈ ಕಬ್ಬು ಕಟಾವಾದ ನಂತರ ತರಗನ್ನ ಬಹುತೇಕ ರೈತರು ಸುಡ್ತಾರೆ. ಆ ಸುಡೋದನ್ನ ನಿಲ್ಲಿಸಬೇಕು. ಸುಡೋದನ್ನ ನಿಲ್ಲಿಸಿದಾಗ ಏನಾಗುತ್ತೆ, ಈ ಮಣ್ಣಿನಲ್ಲಿ ಸಾವಯವ ಅಂಶ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ. ತರಗನ್ನ ಅಲ್ಲೇ ಹರಡ್ಬಿಟ್ಟು ಜಮೀನಲ್ಲೇನೆ ಅದಕ್ಕೆ ಕಳಿಸ್ತಕ್ಕಂತ ಕೆಲವು ವಸ್ತುಗಳಿದಾವೆ, ಅದನ್ನ ಸೇರಿಸಿ ಜಮೀನಲ್ಲೇ ಕಳಿಸಿ ಗೊಬ್ಬರ ಮಾಡಿದ್ರೆ ಖಂಡಿತವಾಗ್ಲೂ ಕಬ್ಬಿಗೆ ಅನುಕೂಲ ಆಗುತ್ತೆ. ಹಾಗಾಗಿ ತರಗನ್ನ ಅಲ್ಲೇ ಕಾಂಪೋಸ್ಟ್ ಮಾಡತಕ್ಕಂತ ಒಂದು ವಿಧಾನ. ಜೊತೆಗೆ ನಮ್ಗೆ ನಮ್ಮ ಒಂದು ದನಕರುಗಳು ಇದ್ರೆ, ಸಾಮಾನ್ಯವಾಗಿ ರೈತರಿಗೆ ಹೇಳಿದ ತಕ್ಷಣ ಕೊಟ್ಟಿಗೆ ಗೊಬ್ಬರ ಹಾಕಿ ಅಂದ ತಕ್ಷಣ ದನಕರುಗಳಿಲ್ಲ ಅಂತಾರೆ. ಆ ದನಕರುಗಳನ್ನ ಇಲ್ಲದೆ ಇರೋದಕ್ಕೆ ಒಂದು ಪರ್ಯಾಯ ವಿಧಾನ ಅಂತಂದ್ರೆ ಹಸಿರೆಲೆ ಗೊಬ್ಬರಗಳನ್ನ ಮಾಡೋದು. ಹಸಿರೆಲೆ ಗೊಬ್ಬರ ಮಾಡಿ ಜಮೀನಲ್ಲಿ ಹಾಕಿ ಆ ಒಂದು ಹಸಿರೆಲೆ ಗೊಬ್ಬರವನ್ನು ಯಥೇಚ್ಛವಾಗಿ ಸಾಧಾರಣ ಎಲ್ಲೆಲ್ಲಿ ಸಮಯ ಸಿಗುತ್ತೋ ಅಲ್ಲಿ 45-50 ದಿವಸ ಸಾಕು ಈ ಹಸಿರೆಲೆ ಬೆಳೆ ಬಿಡಲಿಕ್ಕೆ. ಆ ರೀತಿ ಹಸಿರೆಲೆ ಮಾಡಿಕೊಂಡು ನಂತರ ಅದನ್ನ ಮತ್ತೆ ಮಣ್ಣಿಗೆ ಸೇರಿಸಿ ಮಾಡ್ತಾ ಹೋದ್ರೆ, ಸತತವಾಗಿ ಮಾಡ್ತಾ ಹೋದ್ರೆ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗೋಗುತ್ತೆ. ಜೊತೆಗೆ ಇನ್ನೊಂದೇನು ಅಂತಂದ್ರೆ, ನಾವು ಸಾಮಾನ್ಯವಾಗಿ ಎರೆಹುಳು ಗೊಬ್ಬರಕ್ಕೆ ಈ ಒಂದು ಸರ್ಕಾರದಿಂದ ವಿಶೇಷವಾದ ಅನುದಾನ ಕೊಡ್ತಾರೆ ಎರೆಹುಳು ಗೊಬ್ಬರ ಮಾಡಲಿಕ್ಕೆ. ಆ ಗೊಬ್ಬರವನ್ನು ಮಾಡಿ ವಿಶೇಷವಾಗಿ ಈ ಒಂದು ಎರೆಹುಳು ಗೊಬ್ಬರದಲ್ಲಿ ಬಹಳ ಒಳ್ಳೆಯ ಒಂದು ಚೋದಕಗಳು ಅಂತ ಹೇಳ್ತೀವಿ, ಹಾರ್ಮೋನ್ಸ್ ಅಂತ, ಅದು ಇರುತ್ತದ್ರು ಆ ಇದರಲ್ಲಿ ಎರೆಹುಳು ಗೊಬ್ಬರದಲ್ಲಿ. ಅದನ್ನು ಉಪಯೋಗಿಸೋದ್ರಿಂದ ಸಹ ನಮಗೆ ಕಬ್ಬಿನ ಬೆಳೆಗೆ ಅನುಕೂಲ ಆಗುತ್ತೆ. ಇನ್ನೊಂದು ಬಹಳ ಮುಖ್ಯವಾಗಿ ಈ ಒಂದು ಸಕ್ಕರೆ ಕಾರ್ಖಾನೆಯಿಂದ ಬರತಕ್ಕಂತ ಮಡ್ಡಿ ಗೊಬ್ಬರ, ಈ ಮಡ್ಡಿ ಗೊಬ್ಬರ ಉಪಯೋಗಿಸಿದಾಗ ವಿಶೇಷವಾಗಿ ಇದರಲ್ಲಿ ರಂಜಕದ ಅಂಶ ಬಹಳ ಜಾಸ್ತಿ ಇರುತ್ತೆ. ರಂಜಕ ಜೊತೆಗೆ ಬೇರೆ ಎಲ್ಲಾ ಅಂಶಗಳು ಇರುತ್ತೆ, ಸಾರಜನಕ, ಪೊಟ್ಯಾಶಿಯಂ ಮತ್ತೆ ಲಘು ಪೋಷಕಾಂಶಗಳು ಎಲ್ಲ ಇರ್ತವೆ. ಇವನ್ನೆಲ್ಲ ಬಳಸಿದಾಗ ಒಂದು ಪೋಷಕಾಂಶಗಳ ನಿರ್ವಹಣೆ ದೃಷ್ಟಿಯಿಂದ ಇವನ್ನ ಉಪಯೋಗಿಸಬಹುದು. ಜೊತೆಗೆ ಎಲ್ಲೆಲ್ಲಿ ಸಮಸ್ಯೆ ಇದೆ, ಸಮಸ್ಯಾತ್ಮಕ ಮಣ್ಣುಗಳಿದಾವೆ, ಆ ಮಣ್ಣಿಗೂ ಸಹ ಈ ಒಂದು ಸಕ್ಕರೆ ಕಾರ್ಖಾನೆ ಮಡ್ಡಿ ಗೊಬ್ಬರ ಹೇಳಿದೆ ಅದು ಅನುಕೂಲ ಆಗುತ್ತೆ. ಹಾಗಾಗಿ ಇವೆಲ್ಲಾ ಸಾವಯವ ಅಂಶಗಳನ್ನ ನಾವು ಮಣ್ಣಿಗೆ ಸೇರಿಸ್ತಾ ಹೋದ್ರೆ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಫಲವತ್ತತೆ ಜಾಸ್ತಿ ಆದಾಗ ನೀವು ಈ ರಾಸಾಯನಿಕ ಗೊಬ್ಬರಗಳಿಲ್ಲದೇನೆ ನೀವು ಸ್ವಲ್ಪ ಮಟ್ಟಿಗೆ ಇಳುವರಿ ಪಡೀಲಿಕ್ಕೆ ಅವಕಾಶ ಆಗುತ್ತೆ. ನೀವೇನು ಇಲ್ಲ, ಮಣ್ಣಲ್ಲಿ ಏನು ಸತ್ವ ಇಲ್ಲ ಅಂತಂದ್ರೆ ನೀವು ಬೆಳೀತಾ ಹೋದ್ರೆ ಕಬ್ಬಿನ ಇಳುವರಿ ಕಡಿಮೆ ಆಗ್ತಾ ಹೋಗುತ್ತೆ. ಸಕ್ಕರೆ ಅಂಶನು ಕಡಿಮೆ ಆಗ್ಬಿಡುತ್ತೆ, ಸಕ್ಕರೆ ಅಂಶ ತಕ್ಕ ಮಟ್ಟಿಗೆ ಇರುತ್ತೆ, ಇಳುವರಿ ಕಡಿಮೆ ಆಗುತ್ತೆ. ಇಳುವರಿ ಕಡಿಮೆ ಆಗೋದ್ರಿಂದ ಏನಾಗುತ್ತೆ, ಒಟ್ಟಾರೆ ರೈತರಿಗೆ ಬರ್ತಕ್ಕಂತ ವರಮಾನ ಕಡಿಮೆ ಆಗ್ತದೆ. ನನ್ನ ಕಮಲಾಕ ನನ್ನ ಗ್ಲಾಸ್ ಆಗೋಯ್ತು ಏನು ಸಿಕ್ಕಿಲ್ಲ ಅಂತಲ್ಲ ಹಂಗೆ ಮಾಡ್ಕೊಂಡಿರ್ಬೇಕು. ಅದೇನೆ ಈಗ ಸಾಹೇಬ್ರ ಹೇಳದ್ಮೇಲೆ ಗೊತ್ತಾಗ್ತಾ ಇತ್ತೆ ನಾನು ಎಲ್ಲಿ ತಪ್ಪು ಮಾಡಿದೆ ಅಂತ. ಈಗ ನಾನು ಕಬ್ಬು ಬೆಳಿತೀನಿ, ಅದನ್ನ ನಿಮ್ದು ಏನೋ ಅಂದ್ರಲ್ಲ ಬೆಲ್ಲದ ಪಾರ್ಕ್, ಅಲ್ಲಿ ತಗೊಂಡ್ಬಂದು ನಾವು ಬೆಲ್ಲ ಮಾಡ್ಕೋಬಹುದಾ? ಅಲ್ಲಿ ನಾವು ಇವಾಗ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ನಮ್ಮಲ್ಲೇ ಬೆಳೀತಕ್ಕಂತ ಕಬ್ಬನ್ನೇ ಉಪಯೋಗಿಸ್ತಾ ಇದೀವಿ. ಕೆಲವು ವಿಶೇಷವಾಗಿ ಕೆಲವು ರೈತರು ಬಂದು ಈ ತರ ಒಂದು ಇದನ್ನ ಅರ್ಜಿನ ಕೊಟ್ರೆ ಅವ್ರದನ್ನ ಕೆಲವು ಸಂದರ್ಭದಲ್ಲಿ ನಾವು ಮಾಡ್ತಾ ಇದೀವಿ ಅವ್ರದನ್ನ. ಆದ್ರೆ ಬಹುತೇಕ ನಮ್ಮ ಒಂದು ಇದರಲ್ಲೇ ಕೇಂದ್ರದಲ್ಲೇ ಕಬ್ಬು ಸಾಕಷ್ಟು ಇದೆ, ಅದನ್ನೇ ಉಪಯೋಗಿಸ್ಕೊಂಡು ನಾವು ರಾಸಾಯನಿಕ ಮುಕ್ತ ಬೆಲ್ಲವನ್ನ ಅಲ್ಲಿ ಮತ್ತೆ ಸಾವಯವ ಬೆಲ್ಲವನ್ನು ಇವಾಗ ತಯಾರು ಮಾಡ್ತಾ ಇದೀವಿ. ನಮ್ಮ ನಾಗೇನಹಳ್ಳಿ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಸಾವಯವ ಕಬ್ಬನ್ ಬೆಳೆದಿದ್ವಿ, ಅದನ್ನ ತಂದು ಅಲ್ಲಿ ಬೆಲ್ಲ ಮಾಡ್ತಾ ಇದೀವಿ. ಅದು ಸಾವಯವ ಬೆಲ್ಲ ಅಂತ. ಸಾವಯವ ಬೆಲ್ಲ ಮತ್ತೆ ರಾಸಾಯನಿಕ ಮುಕ್ತ ಬೆಲ್ಲ ಅಂತ ವ್ಯತ್ಯಾಸ ಅಂತಂದ್ರೆ, ಸಾಮಾನ್ಯವಾಗಿ ಸಾವಯವ ರೀತಿಯಲ್ಲಿ ಕಬ್ಬನ್ ಬೆಳೆದು ಅದರಿಂದ ಬೆಲ್ಲ ಏನು ರಾಸಾಯನಿಕ ವಸ್ತುಗಳನ್ನ ಹಾಕದೇ ಮಾಡಿದಾಗ ಅದು ಸಾವಯವ ಬೆಲ್ಲ ಆಗುತ್ತೆ. ರಾಸಾಯನಿಕ ಮುಕ್ತ ಬೆಲ್ಲ ಅಂತಂದ್ರೆ ನಾವು ಮಾಮೂಲಿ ವಿಧಾನದಲ್ಲಿ ಗೊಬ್ಬರ ರಾಸಾಯನಿಕ ಗೊಬ್ಬರಗಳನ್ನೆಲ್ಲ ಹಾಕಿ ಕಬ್ಬನ್ ಬೆಳೆದು ನಂತರ ಇಲ್ಲಿ ಬೆಲ್ಲ ಮಾಡುವಾಗ ಯಾವುದೇ ರಾಸಾಯನಿಕ ವಸ್ತುಗಳನ್ನು ಉಪಯೋಗಿಸದೆ ಮಾಡಿದಾಗ ಅದನ್ನ ರಾಸಾಯನಿಕ ಮುಕ್ತ ಬೆಲ್ಲ ಅಂತ ಹೇಳ್ತಾ ಇದ್ದೀವಿ. ಗೊತ್ತಾಯ್ತಾ ಏಮಣ್ಣ, ಈಗ ವ್ಯತ್ಯಾಸ ಏನು ಅಂತ ಒಂದ್ ಸ್ವಲ್ಪ ಗೊತ್ತಾಗದ ಕನಕ ಸಾವಯವ ಅನ್ಕೊಂಡ್ಬಿಟ್ಟಿದ್ದೆ. ಯಾವ್ದನ್ನ ಅಂದ್ರೆ ಕಬ್ಬು ರಾಸಾಯನಿಕ ಬೆಳೆಯೋದು, ಇಲ್ಲಿ ರಾಸಾಯನಿಕ ಹಾಕದೆ ಬೆಲ್ಲ ಮಾಡೋದು, ಅದನ್ನ ಸಾವಯವ ಅಂತ. ಅಲ್ಲ ಅದು ರಾಸಾಯನಿಕ ಮುಕ್ತ ಅಂತೆ, ಸಾವಯವ ಬೆಲ್ಲ ಸಾವಯವ ಆಗ್ಬೇಕು. ಸರಿ ಸರಿ ಸರಿ, ಈಗ ಒಂದ್ ಸ್ವಲ್ಪ ನನಗೆ ತಿಳಿತು. ಈಗ ಸಾಹೇಬ್ರು ಆಗ ಮಾತಾಡಿದಾಗ ಅದು ಬೆಳ್ಳಗಿರೋದು ಕಪ್ಪಗಿರೋದು ಅಂತಿದ್ರಲ್ಲ, ಆಗ ರಕ್ತ ಇಲ್ಲದೆ ಇರೋದಾಗ ಡಾಕ್ಟ್ರು ಎಲ್ಲ ಮಕ್ಳು ದೊಡ್ಡವ್ರು ಕರ್ಕೊಂಡೋದ್ರೆ ಕಣ್ಣ ಕೆಳಗಡೆ ಮಾಡ್ಬಿಟ್ಟು ಅಲ್ಲೇ ಎಲ್ಲ ಕಬ್ಬಿಣದ ಅಂಶ ಕಡಿಮೆ ಅದೇನೋ ವೀಕ್ ಒಂದ್ ಮಾತ್ರೆ ಎಲ್ಲ ಕೊಡೋರು, ಕಣ್ಣಲ್ಲಿ ಈ ತರದ ಒಳ್ಳೆ ಬೆಲ್ಲ ತಿನ್ಸ್ಬಿಟ್ರೆ ಮಕ್ಳಿಗೆ ರಕ್ತ ಕುಡ್ಕೊಬಿಟ್ಟಿದ್ರೆ ರಕ್ತ ಕಡಿಮೆ ರಕ್ತ ಕಡಿಮೆ. ಅಯ್ಯೋ ಚಾಕ್ಲೇಟ್ ಗಳು ತಿನ್ಸದ ಈಗ ಒಂದೊಂದ್ ಹಚ್ಚಬಾಗ ಮಕ್ಳಿಗೆ ಇನ್ನೇನ್ ಸಿಹಿ ಅಂದ್ರೆ ಬೆಲ್ಲನೇ ಇದ್ದುದು ಇನ್ನೇನ್ ಕೊಡೋರು, ಮತ್ತೆ ಯಾರು ಬಂದ್ರೆ ಬಿಸಿಲಲ್ಲಿ ಒಂದಿಷ್ಟು ಬೆಲ್ಲ ಚೂರ್ ಕೊಟ್ಬಿಟ್ಟು ನೀರ್ ಕೊಡ್ತಿದ್ರು ಆಗ. ಈಗ ಏನಿಲ್ಲ, ಯಾರು ಬಂತು ಅಂದ್ರೆ ಪಾನಕ ಕೊಡು, ಪಾನಕ ಕೊಡು, ಸಕ್ಕರೆ ಹಾಕು, ಪಾನಕ ಕೊಡು, ಸುಲಭ ಅಲ್ವೇ? ಸುಲಭ. ನಾವು ಚಿಕ್ಕ ಮಕ್ಳಿದ್ದಾಗ್ಲು ನಾವು ತಿಂತಾ ಇದ್ವಿ. ಏನು ಅಂತಂದ್ರೆ ನಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ ತೆಂಗಿನಕಾಯಿ ಇರೋದು, ತೆಂಗಿನಕಾಯಿ ಬೆಲ್ಲ ನಮ್ಗೆ ಅದೇ ಚಾಕ್ಲೇಟ್. ಇದು ಮುಂಚೆ ಬೇರೆ ಏನು ಇದು ಸಿಗ್ತಾ ಇರ್ಲಿಲ್ಲ ಅವಾಗ, ನಮ್ಗೆ ಬಿಸ್ಕೆಟ್ಸ್ ಸಿಗ್ತಾ ಇರ್ಲಿಲ್ಲ, ಚಾಕ್ಲೇಟ್ ಸಿಗ್ತಾ ಇರ್ಲಿಲ್ಲ ಹಳ್ಳಿನಲ್ಲಿ. ಅಲ್ಲ ಸಿಕ್ಕಿದ್ರು ತಗೊಳಕ್ ಆಸು ಇರ್ಬೇಕಿತ್ತಲ್ಲ, ಕಾಸು ಇರ್ತಾ ಇರ್ಲಿಲ್ಲ. ಮತ್ತೆ ಒಣಕೊಬ್ರಿ ಬೆಲ್ಲ ಕೊಡೋರು ಮನೇಲಿ ಬಾಯಲ್ಲಿ ಹುಣ್ಣಾಗ್ತಾ ಇರ್ಲಿಲ್ಲ ಅವಾಗ. ಖಂಡಿತ. ಈಗ ನಾವು ಪುನಃ ವಾಪಸ್ಸು ಅದಕ್ಕೆ ಹೋಗೋದು, ಇವೆಲ್ಲ ನೋಡಾದ್ಮೇಲೆ ರೋಗ ತಂದ್ಕೊಂಡ್ಮೇಲೆ ನಾವೀಗ ವಾಪಸ್ಸು ಅಲ್ಲಿಗೆ ಹೋಗ್ಬೇಕಾಗದ್ ನಾವ್ ಇವಾಗ. ಈಗ ಸಾಹೇಬ್ರಿಗೆ ನಾನೊಂದ್ ಪ್ರಶ್ನೆ ಕೇಳ್ಬೇಕು. ಈಗ ಕಬ್ಬಲ್ಲೇಯ ಬೆಲ್ಲ ಮಾಡೋದು, ಕಬ್ಬಲ್ಲೇಯ ಸಕ್ಕರೆ ಮಾಡೋದು ಒಂಥರ ಒಂದ್ ತಾಯಿ ಮಕ್ಳಿದಂಗೆ, ಒಂದು ಹಂಗ್ ಕಪ್ಪಗಿರ್ತದೆ, ಒಂದ್ ಹಿಂಗ್ ಬೆಳಗಿರ್ತದೆ. ಯಾಕೆ ಸಾಹೇಬ್ರೆ ಒಂಚೂರು ವ್ಯತ್ಯಾಸ ಹೇಳ್ಬಿಟ್ರೆ ನಮ್ಗೆ? ಅದೇ ಇವಾಗ ಸಕ್ಕರೆಗೂ ಬೆಲ್ಲಕ್ಕೂ ನೀವು ಹೋಲಿಕೆ ಮಾಡ್ತಾ ಹೋದ್ರೆ ಸಕ್ಕರೆ ಅಂತಂದ್ರೆ ಅದನ್ನ ರಿಫೈನ್ಡ್ ಪ್ರೊಸೆಸ್ ಅಂತೀವಿ. ರಿಫೈನ್ಡ್ ಅಂತಂದ್ರೆ ಒಂದು ಒಳ್ಳೆ ವಿಧಾನದಲ್ಲಿ ತಯಾರ್ ಮಾಡ್ತಕ್ಕಂತ ಒಂದು ಸಿಹಿ ವಸ್ತು. ಆದ್ರೆ ಇಲ್ಲಿ ಬೆಲ್ಲ ಮಾಡುವಾಗ ಏನ್ ಮಾಡ್ತೀವಿ ನಾವು, ಕಬ್ಬಿನ ಹಾಲನ್ನ ಕುದಿಸಿ ಅದ್ರಲ್ಲಿ ಇರತಕ್ಕಂತ ತೇವಾಂಶ ಮಾತ್ರ ತೆಗಿತೀವಿ, ಇನ್ನೇನು ಮಾಡಲ್ಲ. ಅಲ್ಲಿ ಹಾಲನ್ನು ಕುದಿಸಿ ತೇವಾಂಶ ತೆಗಿತೀವಿ. ತೇವಾಂಶ ಅಂದ್ರೆ ನೀರಿನ ಅಂಶ. ಕಬ್ಬಿನ ಹಾಲಿನಲ್ಲಿ, ಕಬ್ಬಿನ ಹಾಲು ತಗೊಂಡ್ರೆ ನೀವು 75% ನೀರಂಶ ಇರುತ್ತೆ, ಒಂದ್ 25% ಗಟ್ಟಿ ಅಂಶ ಇರುತ್ತೆ. ಈ 75% ನೀರಂಶ ಏನಿದೆ ಇದನ್ನ 60-65% ನಾವು ತೆಗಿತೀವಿ ಕಬ್ಬಿನ ಹಾಲನ್ನು ಕುದಿಸುವಾಗ ಬೆಲ್ಲ ಮಾಡ್ಲಿಕ್ಕೆ. ಅವಾಗ ಬಹುತೇಕ ತೇವಾಂಶವನ್ನ ಅಥವಾ ನೀರಿನ ಅಂಶವನ್ನ ಹೊರಗಡೆ ತೆಗೆದು ಅದರಲ್ಲಿರ್ತಕ್ಕಂತ ಬೇರೆ ಎಲ್ಲ ವಸ್ತುಗಳು ಹಂಗೆ ಇರುತ್ತೆ ಅದರಲ್ಲಿ ಬೆಲ್ಲದಲ್ಲಿ, ಅಂದ್ರೆ ಗಟ್ಟಿಯಾಗಿರೋ ಅಂಶ ಎಲ್ಲ ಒಳಗಡೆ ಉಳ್ಕೊಳ್ಳುತ್ತೆ. ಹಾಗಾಗಿ ಅಲ್ಲಿ ಯಾವ್ದು ನಷ್ಟ ಆಗಲ್ಲ. ಅಲ್ಲಿ ಕಬ್ಬಿನ ಹಾಲು ನಿಮ್ಗೆಲ್ಲ ತಿಳಿದಿರ್ಬೋದು, ಬೇರೆ ಎಲ್ಲ ಆಯುರ್ವೇದಿಕ್ ಇದರಲ್ಲೂ ಅದನ್ನ ಉಪಯೋಗಿಸ್ತಾರೆ. ಕಾಯಿಲೆಗೆ ಮಾಡ್ತಾರೆ, ಉಪಯೋಗಿಸ್ತಾರೆ ಅದನ್ನ. ಕಬ್ಬಿನ ಹಾಲು ಬಹಳ ವಿಶೇಷವಾದ ಒಂದು ಒಳ್ಳೆಯ ಒಂದು ಇದು ಅಂತಾನೆ ಹೇಳ್ಬೋದು, ಔಷಧಿ ಅಂತಾನೆ ಹೇಳ್ಬೋದು. ಹಾಗಾಗಿ ಇಲ್ಲಿ ಸಕ್ಕರೆ ಏನ್ ಮಾಡ್ತಾರೆ ಅಂತಂದ್ರೆ ಇದನ್ನ ಸೆಂಟ್ರಿಫ್ಯೂಗಲ್ ಶುಗರ್ ಅಂತಾನು ಹೇಳ್ತಾರೆ. ಸೆಂಟ್ರಿಫ್ಯೂಗಲ್ ಶುಗರ್ ಅಂದ್ರೆ ಸಕ್ಕರೆ ಕಾರ್ಖಾನೆಯಲ್ಲಿ ಬಹಳ ಉತ್ಕೃಷ್ಟವಾದ ಒಂದು ದರ್ಜೆನಲ್ಲಿ ಅದನ್ನ ಬರೀ ಸುಕ್ರೋಸ್, ನಾನು ಆವಾಗಲೇ ಹೇಳಿದಾಗ ಸುಕ್ರೋಸ್ ಮಾತ್ರ ಹೊರಗಡೆ ತೆಗಿತಾರೆ. ಇವಾಗ ಕಬ್ಬಿನ ಹಾಲಲ್ಲಿ ಸುಕ್ರೋಸ್ ಇರುತ್ತೆ, ಗ್ಲೂಕೋಸ್ ಇರುತ್ತೆ, ಫ್ರಕ್ಟೋಸ್ ಇರುತ್ತೆ ಅಂತೆಲ್ಲ ಹೇಳಿದೆ. ಈ ಸುಕ್ರೋಸ್ ಅಂಶವನ್ನ ಮಾತ್ರ ಹರಳು ರೂಪದಲ್ಲಿ ಹೊರಗಡೆ ತೆಗಿತಾರೆ. ಇನ್ನೆಲ್ಲ ನಾನು ಹೇಳದ್ನಲ್ಲ, ಬೆಲ್ಲದಲ್ಲಿರ್ತಕ್ಕಂತ ಈ ಕಬ್ಬಿನ ಹಾಲಲ್ಲಿ ಇರ್ತಕ್ಕಂತ ಎಲ್ಲಾ ಅಂಶಗಳು ಅದನ್ನ ಉಪ ಉತ್ಪನ್ನಗಳು ಅಂತ ಹೇಳ್ತೀವಿ, ಅದಾಗ ಹೋಗುತ್ತದು ಅಂದ್ರೆ ಸಕ್ಕರೆ ಕಾರ್ಖಾನೆ. ಹಾಗಾಗಿ ಈ ಸುಕ್ರೋಸ್ ಅನ್ನೇ ಹೊರಗಡೆ ತೆಗೆಯೋದ್ರಿಂದ ಅದನ್ನ ಈ ಸಲ್ಫ್ಯೂರಿಕ್ ಗಂಧಕದ ಆಮ್ಲ ಮತ್ತೆ ಬೇರೆ ಬೇರೆ ರಾಸಾಯನಿಕಗಳನ್ನ ಬಳಸಿ ಅದನ್ನ ಬ್ಲೀಚ್ ಮಾಡ್ತಾರೆ. ಬ್ಲೀಚ್ ಅಂತಂದ್ರೆ ಅದನ್ನ ಬೆಳ್ಳಗ್ ಮಾಡೋದು. ಹಾಗಾಗಿ ಅದಕ್ಕೆ ಒಂದು ಬಣ್ಣ ಕೊಡ್ತಾರೆ ಬೆಳ್ಳಿಗೆ ಇರೋ ಬಣ್ಣನ, ಅದನ್ನ ಕ್ಲೀನ್ ಮಾಡಿ ಪೂರ್ತಿ ಹರಳು ರೂಪದಲ್ಲಿ ಅದನ್ನ ಹೊರಗಡೆ ತೆಗಿತಾರೆ ಸುಕ್ರೋಸ್ ನ. ಹಾಗಾಗಿ ಈ ಸುಕ್ರೋಸ್ ಬಿಟ್ಟು ಸಕ್ಕರೆನಲ್ಲಿ ಏನು ಇರಲ್ಲ ಬೇರೆ. ಅಂದ್ರೆ ಬೆಲ್ಲದಲ್ಲಿ ಇದೆಲ್ಲ ಇರೋದ್ರಿಂದ ಅದಕ್ಕೆ ಹೇಳ್ತಾರೆ, ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ರು, ಬಲ್ಲವರೇ ಬಲ್ಲವರು ಬೆಲ್ಲದ ಸವಿಯ ಅಂತ. ಬೆಲ್ಲದ ಸವಿಯ ಅಂತ. ಹಾಗಾಗಿ ಬೆಲ್ಲಕ್ಕೆ ಅದರದ್ದೇ ಆದ ವಿಶೇಷವಾದ ಒಂದು ಇದು ಸ್ಥಾನಮಾನ ಇದೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಇದಕ್ಕೆ ಬೆಲ್ಲಕ್ಕೆ ಒಂದು ಪ್ರಚಾರನೂ ಸಿಗ್ತಾ ಇದೆ. ನಮ್ಮ ಮಂಡ್ಯ ಇದಕ್ಕೆ ಇವಾಗ ನಮ್ಮ ಕೇಂದ್ರ ಸರ್ಕಾರದಿಂದ ಒಂದು ODOP ಅಂತ ಒಂದು ಪ್ರಯೋಜನೆಯನ್ನು ಕೊಟ್ಟಿದ್ದಾರೆ. ODOP ಅಂದ್ರೆ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅಂತ, ಒಂದು ಜಿಲ್ಲೆಗೆ ಒಂದು ಉತ್ಪನ್ನ. ಆ ಒಂದು ಇದರಲ್ಲಿ ಈ ಮಂಡಿಗೆ ಬೆಲ್ಲನ ಗುರುತಿಸಿದ್ದಾರೆ. ಬೆಲ್ಲಕ್ಕೆ ಹೆಚ್ಚಿನ ಸ್ಥಾನಮಾನ ಕೊಡಬೇಕು, ಯಾಕಂದ್ರೆ ಇದು ಮಂಡ್ಯ ಮತ್ತೆ ಒಂದ್ ಎರಡು ಮೂರು ಕಡೆ ನಾವು ನೋಡಬಹುದು ನಮ್ಮ ದೇಶದಲ್ಲಿ ಬೆಲ್ಲದ ಒಂದು ಉತ್ಪಾದನೆ ಮಾಡತಕ್ಕಂತ ಒಂದು ಸ್ಥಳಗಳು ಅಂತಂದ್ರೆ ಮಂಡ್ಯ ಅದರಲ್ಲೊಂದು ಬಹಳ ಪ್ರಮುಖವಾದ ಒಂದು ಸ್ಥಳ. ಇಲ್ಲಿ ಸಾಕಷ್ಟು ಆಲೆ ಮನೆಗಳಲ್ಲಿ ಬೆಲ್ಲ ಮಾಡ್ತಾ ಇದ್ದಾರೆ. ಇಲ್ಲಿ ಇರ್ತಕ್ಕಂತ ಆಲೆ ಮನೆಗಳನ್ನ ಉನ್ನತೀಕರಿಸಿ ಅಲ್ಲಿರ್ತಕ್ಕಂತ ಸೌಲಭ್ಯಗಳನ್ನ ಉತ್ತಮಪಡಿಸಿ ಅಲ್ಲಿ ರಾಸಾಯನಿಕ ಮುಕ್ತ ಬೆಲ್ಲ ಮತ್ತೆ ಸಾವಯವ ಬೆಲ್ಲವನ್ನ ಹೆಚ್ಚು ಹೆಚ್ಚು ಪ್ರಚಾರ ಕೊಟ್ಟು ಅವರಿಗೆ ಪ್ರೋತ್ಸಾಹ ಕೊಟ್ಟು ಆ ರೈತರಿಗೆ ಆಲೆ ಮನೆ ರೈತರಿಗೆ ಈಗ ನಾವು ಆಲೆ ಮನೆ ಇಟ್ಕೊಂಡ್ರೆ ನಮಗೆ ಸರ್ಕಾರದಿಂದ ಪ್ರೋತ್ಸಾಹ ಎಲ್ಲ ಸಿಗುತ್ತೆ. ಈ ತರ ಈ ಪ್ರಯೋಜನ ಖಂಡಿತ ಇದೆ ಸರ್. ನೀವೇನ್ ಮಾಡ್ಬೇಕು ಅಂತಂದ್ರೆ ಆ ಜಿಲ್ಲಾಡಳಿತದ ಒಂದು ಇದರಲ್ಲಿ ಕೃಷಿ ಇಲಾಖೆನಲ್ಲಿ ನೀವು ಅರ್ಜಿ ಕೊಟ್ರೆ ಅವ್ರು ಇದನ್ನ ಅರ್ಜಿನ ಪರಿಗಣಿಸಿ ನಿಮ್ಗೆ ಏನೇನು ಅವ್ರು ಕೇಳ್ತಾರೆ ಕೆಲವೆಲ್ಲ ಡಾಕ್ಯುಮೆಂಟ್ಸ್ ಇದನ್ನ ದಾಖಲೆಗಳನ್ನ ಅದನ್ನೆಲ್ಲ ನೀವು ಒದಗಿಸಿದ್ರೆ ಅವರು ನಿಮಗೆ ಈ ಒಂದು ಬ್ಯಾಂಕ್ ನಿಂದ ಸಾಕಷ್ಟು ಸಾಲ ಸೌಲಭ್ಯನೂ ಒದಗಿಸ್ತಾರೆ, ಜೊತೆಗೆ ಸಬ್ಸಿಡಿನೂ ಇದೆ ಅದಕ್ಕೆ. ಸುಮಾರು 45% ಸಬ್ಸಿಡಿನೇ ಇದೆ ಆ ಒಂದು ಇದಕ್ಕೆ. ಕಮಲಕ್ಕ, ಈಗ ನಾನು ಊರಲ್ಲಿ ಹೊಸದಾಗಿ ಬಂದ್ಬಿಟ್ಟು ಏನ್ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ. ಇರೋ 2 ಹೊಸ ಅದ್ರಲ್ಲೂ ಒಂದ್ ಕರಿತಾ ಇದೆ, ಒಂದ್ ಕರಿತಾ ಇಲ್ಲ. ನನಗೆ ಖರ್ಚು ವೆಚ್ಚ ಸಾಕಾಯ್ತಿಲ್ಲ. ಈಗ ಸಾಹೇಬ್ರ ಒಂದು ಕೊಟ್ಟಿರೋ ಐಡಿಯಾ ನೋಡಿದ್ರೆ, ನೀನ್ ಬೆಳೆಯ ಕಬ್ಬು ಇನ್ನೆಲ್ಲೂ ಫ್ಯಾಕ್ಟ್ರಿಗೆ ಇಟ್ಲಿಕ್ಕೆ ಹಾಕಂಗಿಲ್ಲ. ನಾನು ಯೋಚನೆ ಮಾಡ್ತೀನಿ, ರಾಜಣ್ಣನ ನಾನು ಕೇಳಂಗಿಲ್ಲ, ಇನ್ನ ಸುಬ್ಬಣ್ಣ ಶಂಕರಣ್ಣ ಯಾರು ಕೇಳಂಗಿಲ್ಲ, ಇನ್ನು ನಮ್ಮ ಊರನ್ನ ಬೇರೆಯವ್ರ ನಾಲ್ಕೈದು ಜನ ಇಟ್ಕೋತೀನಿ, ನೋಡೋಣ ಸಾಹೇಬ್ರು ಹೇಳಿರೋದು ಒಂದು ಯೋಚನೆ ಮಾಡವ. ಹಂಗಾರ ಬಿಡಪ್ಪ, ನಿನ್ ಗಾಣ ಇದ್ಮೇಲೆ ನಾನು ಕಬ್ಬು ಬೆಳಿಲೇ. ಅದೇ ಸಾವಯವನೇ ಮಾಡ್ಬಿಡೋ ಕಬ್ಬನು, ಅದ್ಯಾಕೆ ಸುಮ್ನೆ ಕೆಮಿಕಲ್ ಕೆಮಿಕಲ್ ಅಂತ ಮಾಡಿ. ಅದೇನು ಸರಿ ನೋಡು, ಮೊದ್ಲು ಆ ಶಂಕರಣಂಗೆ ಹೇಳು. ಆಯ್ತು ಸಾಹೇಬ್ರೆ, ಈಗ ಅಯ್ಯೋ ಶಂಕರಣ್ಣ ಬೆಳೆಸದ ಅಷ್ಟಯ್ಯ, ಶಂಕರಣ್ಣ ಎಲ್ಲಿ ಬೆಳೆದನು ಇರ್ಲಿ, ಅವ್ನ್ ಏನ್ ಹೊಡ್ನ ಅವ್ನ ಜಮೀನ್ ಬರೋದೇ ಹೆಂಗೋ ತಕೊಳ್ಳೋಣ. ಈಗ ನಾವೇ ಒಂದ್ ಸಂಘ ಮಾಡ್ಕೋಬಿಟ್ಟು, ಈಗ ನನ್ ಸಾಹೇಬ್ರಿಗೆ ಏನ್ ಕೇಳ್ಬೇಕಂದ್ರೆ, ಈ ಸಾವಯವದಿಂದ ಬೆಳಿಬೇಕಲ್ಲ, ಆಗ ನಮ್ಗೆ ಉತ್ಪನ್ನ ಸಾಮಾನ್ಯವಾಗಿ ಕಡಿಮೆ ಆಯ್ತದ. ಯಾಕಂದ್ರೆ ಈ ಯೂರಿಯಾ ಅದು ಇದು ಹಾಕ್ದಾಗ ಸ್ವಲ್ಪ ಚೆನ್ನಾಗಿ ಭತ್ತ ಆಗ್ಲಿ ಕಬ್ಬಾಗ್ಲಿ ಚೆನ್ನಾಗಿ ಬಂದ್ಬಿಡ್ತದೆ. ಈ ಸಾವಯವ ಮಾಡಿದಾಗ ಸ್ವಲ್ಪ ಅದು ಉತ್ಪಾದನೆ ಅದಕ್ಕೂ ಕುಂಠಿತಾ ಇದೆ. ಈಗ ನಮ್ಗೆ ಈ ಸಾವಯವ ಮಾಡಿ ಸಾವಯವ ಬೆಲ್ಲ ಮಾಡಿ ಮಾರಾಟ ಮಾಡ್ಬೇಕಾದ್ರೆ ಒಳ್ಳೆ ರೇಟ್ ಸಿಕ್ಕದ ಅಂತ ಯೋಚನೆ ಮಾಡ್ಬೇಕಲ್ಲ. ಏನ್ ಮಾಡೋದು ನಾವು ಒಂದಷ್ಟು ಲಾಭಕ್ಕೆ ಅಲ್ವಾ? ಖಂಡಿತ. ಇವಾಗ ನಾವು ಸಾಮಾನ್ಯವಾಗಿ ಏನಾಗ್ತಾ ಇದೆ ಅಂತಂದ್ರೆ, ಈ ಒಂದು ಸಾವಯವ ಬೆಲ್ಲ ಅಥವಾ ರಾಸಾಯನಿಕ ಮುಕ್ತ ಬೆಲ್ಲಕ್ಕೆ ಅದರದ್ದೇ ಆದ ಒಂದು ಮಾರುಕಟ್ಟೆನ ನಾವು ಅದನ್ನ ನಿರ್ಮಾಣ ಮಾಡಿಕೊಂಡು ನಂತರ ಅದನ್ನ ಅದಕ್ಕೆ ಕೈ ಹಾಕಬೇಕಾಗುತ್ತೆ. ಯಾಕೆಂದ್ರೆ ಪ್ರಾರಂಭ ಮಾಡಿ ನಾವು ಅದನ್ನ ಉತ್ಪಾದನೆ ಮಾಡಿ ಅದನ್ನ ಇಟ್ಕೊಂಡು ಆಮೇಲೆ ಪರದಾಡೋದು ಸರಿಯಾಗಲ್ಲ. ಅದಕ್ಕೆ ವಿಶೇಷವಾಗಿ ಕೆಲವು ನಗರ ಪ್ರದೇಶಗಳಲ್ಲಿ ಅದರದೇ ಆದ ಒಂದು ಬೇಡಿಕೆ ಇದೆ. ಹಾಗಾಗಿ ಅದನ್ನು ಗುರುತಿಸಬೇಕಷ್ಟೇ, ಎಲ್ಲಿ ಮಾರಾಟ ಮಾಡಬಹುದು ಏನು ಅಂತ. ಸಾಕಷ್ಟು ಜನಕ್ಕೆ ಇದರ ಒಂದು ಅರಿವಿದೆ, ಈ ಒಂದು ರಾಸಾಯನಿಕಗಳಿಂದ ಏನು ಮನುಷ್ಯನ ಆರೋಗ್ಯದ ಮೇಲೆ ದುಷ್ಪರಿಣಾಮ ಆಗ್ತಾ ಇದೆ ಅಂತ. ಹಾಗಾಗಿ ಈ ಆಫೀಸ್ಗಳಲ್ಲಿ ಮತ್ತೆ ಬೇರೆ ಬೇರೆ ಕಡೆ ಮಾಲ್ಗಳಲ್ಲಿ ಇಲ್ಲೆಲ್ಲ ಸಾಕಷ್ಟು ಇದಕ್ಕೆ ಬೇಡಿಕೆ ಇದೆ. ಬೇಡಿಕೆನ ಫಸ್ಟ್ ನೋಡಿಕೊಂಡು ಗುರುತಿಸಿಕೊಂಡು ನಾವು ಬೆಳೆದು ಕಬ್ಬನ್ನ ಬೆಲ್ಲ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ಅಲ್ಲಿ ಒಂದು ಒಳ್ಳೆಯ ಒಂದು ಆದಾಯವನ್ನು ಗಳಿಸಬಹುದು. ಇದಕ್ಕೆ ಖಂಡಿತವಾಗ್ಲೂ ಸಾವಯವ ಒಂದು ಬೆಲ್ಲ ಅಂತಂದ್ರೆ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಿನ ಒಂದು ಬೆಲೆ ಸಿಗಲೇಬೇಕು. ನಾವು ಮಾಮೂಲಿ ಬೆಲ್ಲ ಮಾಡೋದಕ್ಕಿಂತ ಸ್ವಲ್ಪ ಜಾಸ್ತಿ ಬೆಲ್ಲ ಇದು ಸಿಕ್ಕಿದ್ರೆ ಮಾತ್ರ ಬೆಲೆ, ಅವಾಗ ಅದಕ್ಕೆ ನಾವು ಬೆಳೆದಂತ ಒಂದು ಇದಕ್ಕೆ ಬೆಳೆಗೆ ಮತ್ತೆ ಪರಿಶ್ರಮಕ್ಕೆ ನಮ್ಮ ಪರಿಶ್ರಮಕ್ಕೆ ಸಂದ ಒಂದು ಇದಾಗುತ್ತೆ. ಹಾಗಾಗಿ ಅದನ್ನ ಗುರುತಿಸಿಕೊಂಡು ಮಾರುಕಟ್ಟೆನ ಸ್ವಲ್ಪ ನೋಡಿಕೊಂಡು ನಾವು ಮಾಡಿದ್ದೆ ಆದ್ರೆ ನಮಗೆ ಖಂಡಿತವಾಗ್ಲೂ ಇದರಲ್ಲಿ ಆದಾಯ ಸಿಗುತ್ತೆ. ನಮ್ಮ ಇದರಲ್ಲೇನೆ ನಮ್ಮ ಜಾಗರಿ ಪಾರ್ಕ್ ಅಲ್ಲಿ ಮಾಡ್ತಕ್ಕಂಥ ಬೆಲ್ಲಕ್ಕೆ ನಾವು ರಾಸಾಯನಿಕ ಮುಕ್ತ ಬೆಲ್ಲಕ್ಕೆ 75 ರೂಪಾಯಿ ಅಂತ ಮಾರ್ತಾ ಇದೀವಿ. ಅದೇ ರೀತಿ ಸಾವಯವ ಬೆಲ್ಲವನ್ನು 100 ರೂಪಾಯಿನಂತೆ ಮಾರ್ತಾ ಇದೀವಿ. ಬಹುತೇಕ ನಮ್ಮ ಸುತ್ತಮುತ್ತ ರೈತರು, ನಮ್ಮ ಹಳ್ಳಿ ರೈತರು, ಅಲ್ಲಿ ನಮ್ಮ ಕೇಂದ್ರದ ಸುತ್ತಮುತ್ತ ಇರತಕ್ಕಂಥ ರೈತರು ಅಲ್ಲಿ ಬಂದು ಬಹಳಷ್ಟು ಜನ ಬಂದು ಇವಾಗ ತಗೊಂಡೋಗ್ತಾ ಇದಾರೆ. ಅಂದ್ರೆ ಎಲ್ಲರಿಗೂ ಅರಿವಿದೆ ರಾಸಾಯನಿಕ ಮುಕ್ತ ಬೆಲ್ಲ ಒಳ್ಳೇದು ಅಂತ. ಆದ್ರೆ ರೈತರನ್ನು ನಾವು ಇಲ್ಲಿ ದೂಷಿಸಕ್ಕಾಗಲ್ಲ. ಯಾಕೆಂತಂದ್ರೆ ನಮ್ಮ ಮಂಡ್ಯದಲ್ಲಿರೋ ಒಂದು ಮಾರುಕಟ್ಟೆ ಏನಿದೆ, APMC ಮಾರ್ಕೆಟ್, ಅಲ್ಲಿ ವಿಶೇಷವಾಗಿ ರಾಸಾಯನಿಕ ಬೆಲ್ಲಕ್ಕೆ ಹೆಚ್ಚಿನ ಬೇಡಿಕೆ ಇರೋದು. ಅಂದ್ರೆ ಅವರು ಬೇರೆ ಬೇರೆ ಕಡೆಗೆ ಇದನ್ನ ಈ ಒಂದು ಬೆಲ್ಲವನ್ನು ಕಳಿಸ್ತಾರೆ ಬೇರೆ ಬೇರೆ ರಾಜ್ಯಗಳಿಗೆ, ಬೇರೆ ದೇಶಗಳಿಗೆ. ಅಲ್ಲಿ ಬಿಳಿ ಬೆಲ್ಲಕ್ಕೆ ಒಳ್ಳೆ ಒಂದು ಡಿಮ್ಯಾಂಡ್ ಇರೋದು, ಬೇಡಿಕೆ ಇರೋದು. ಅಲ್ಲ ಸಾಹೇಬ್ರೆ, ಈಗ ನಾವು ಏನಾದ್ರು ಹಬ್ಬ ಹುಣ್ಣಿಮೇಲೆ ಒಬ್ಬಟ್ಟು ಮಾಡ್ಬೇಕು, ಅದಕ್ಕೆ ಇದಕ್ಕೆ ಹೋಗೋ ಒಂದು 8 ಚಚ್ಚು ಬೆಲ್ಲ ತಗೋಬ ಅಂದ್ರೆ ನಾವ್ ಯಾವ ಚೆನ್ನಾಗಿ ಬೆಳಗದೆ ಅದನ್ನೇ ನೋಡ್ತಾಕತ್ತಿದ್ವು. ಕರಿ ಬೆಲ್ಲ ಬೇಡ ಅನ್ನು, ಈಗ ನೀವ್ ಹೇಳಿದ್ಮೇಲೆ ನಮಗ್ ಗೊತ್ತಾಗ್ತಾ ಐತೆ ಬೇರೆ ರಾಜ್ಯದವರು ಹಂಗೆ ಬಣ್ಣದ ಬೆರಗಾಗ್ಬಾರ್ದು ಅಂತ ನಮಗ್ ಈಗ ಗೊತ್ತಾಗ್ತಾ ಇದೆ ನೋಡಿ. ಖಂಡಿತವಾಗ್ಲು ಕರಿ ಬೆಲ್ಲ ಇನ್ನೂ ಒಳ್ಳೇದು. ನನ್ನ ಒಂದು ಇದರಲ್ಲಿ ಅನುಭವದಲ್ಲಿ ಈ ಕರಿ ಬೆಲ್ಲ ಇನ್ನೂ ಒಳ್ಳೇದು. ನಾವು ಬೆಲ್ಲಕ್ಕೆ ಒಂದು ಸುವರ್ಣದ ಒಂದು ಹಳದಿ ಬಣ್ಣ ಅಂತ ಹೇಳ್ತೀವಿ, ಗೋಲ್ಡನ್ ಯೆಲ್ಲೋ ಕಲರ್, ಅದಕ್ಕಿಂತ ಕರಿ ಬೆಲ್ಲ ತೆಗೆದ್ರೆ ಇನ್ನೂ ಒಳ್ಳೇದು. ನಾವೇನು ಕರಿ ಬೆಲ್ಲ ಅಂತಂದ್ರೆ ನೀವು ಯಾವುದೇ ಒಂದು ಕಲ್ಮಶಗಳನ್ನ ಹೆಚ್ಚಿಗೆ ಹೊರಗಡೆ ತೆಗೆದೆ ಹೋದ್ರೆ ಕಪ್ಪಾಗುತ್ತೆ ಬೆಲ್ಲ. ಇನ್ನು ಸುಣ್ಣ ಜಾಸ್ತಿ ಆದ್ರೂ ಕಪ್ಪಾಗುತ್ತೆ, ಎರಡು ವಿಧದಲ್ಲಿ ಬೆಲ್ಲ ಕಪ್ಪಾಗುತ್ತೆ. ನೀವು ಏನು ಹೊರಗಡೆ ತೆಗೆದೇನೆ ಅದೇ ರೀತಿ ಬೆಲ್ಲ ಮಾಡಿ ಬೆಲ್ಲ ಕಪ್ಪು ಬಂದ್ರೆ ಅದರಲ್ಲಿ ವಿಶೇಷವಾಗಿ ಒಂದು ಕಬ್ಬಿನ ಹಾಲಲ್ಲಿ ಫಿನಾಲಿಕ್ ಕಾಂಪೌಂಡ್ಸ್ ಅಂತ ಹೇಳ್ತೀವಿ. ಈ ಫಿನಾಲ್ಸ್ ಅಂತ ಹೇಳಿದ್ರೆ ಇವು ಆಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳ್ತೀವಿ ಇದನ್ನ. ಆಂಟಿ ಆಕ್ಸಿಡೆಂಟ್ಸ್ ಅಂತಂದ್ರೆ ನಮ್ಮ ಒಂದು ಸಾಮಾನ್ಯವಾಗಿ ಒಂದು ಸಾಮಾನ್ಯ ಪ್ರಕ್ರಿಯೆ ಅಂದ್ರೆ ನಾವು ವಯಸ್ಸಾಗ್ತಾ ಆಗ್ತಾ ನಮ್ಗೆ ನಮ್ಮ ಚರ್ಮ ಸುಕ್ಕಾಗೋದು ಇವೆಲ್ಲ ನೋಡ್ತೀವಿ ನಾವು. ಈ ರೀತಿ ಆಗೋದು ಮುಖ್ಯ ಕಾರಣ ಅಂತಂದ್ರೆ ನಮ್ಮ ಕೋಶಗಳು, ಜೀವಕೋಶಗಳು ಸಾಯ್ತಾ ಹೋಗ್ತವೆ, ಸಾಯ್ತವೆ ಮತ್ತೆ ರೀಜನರೇಟ್ ಅಂದ್ರೆ ಮತ್ತೆ ಪುನರುಜ್ಜೀವನ ಆಗ್ತವೆ, ಸಾಯುತ್ತೆ ಪುನರುಜ್ಜೀವನ ಈ ರೀತಿ ಆಗ್ತಾ ಹೋಗ್ತವೆ. ನೀವು ಈ ತರದ ಆಂಟಿ ಆಕ್ಸಿಡೆಂಟ್ಸ್ ಅಂತ ನಾನು ಏನ್ ಹೇಳಿದೆ, ಇವು ಈ ತರದ ಒಂದು ಆಹಾರವನ್ನು ಜಾಸ್ತಿ ಉಪಯೋಗಿಸಿದಾಗ ಈ ಜೀವಕೋಶಗಳು ಸಾಯೋದನ್ನ ಅವು ತಪ್ಪಿಸ್ತವೆ. ಯಾವಾಗ ಜೀವಕೋಶ ಸಾಯ ತಪ್ಪಿಸುತ್ತೆ ನಿಮ್ಮ ಯೌವನ ಹಂಗೇ ಮುಂದುವರೆದ್ಕೊಂಡು ಹೋಗುತ್ತೆ. ಅಂದ್ರೆ ಹೆಚ್ಚಿಗೆ ವಯಸ್ಸಾದಂಗೆ ಕಾಣಲ್ಲ ನಾವು. ಆ ಒಂದು ಇದು ಇದೆ ಇದರಲ್ಲಿ ಆಂಟಿ ಆಕ್ಸಿಡೆಂಟ್. ಆ ಒಂದು ಕಪ್ಪು ಬೆಲ್ಲದಲ್ಲಿ ಫಿನಾಲಿಕ್ಸ್ ಅಂತ ಏನ್ ಹೇಳಿದೆ ಆ ಒಂದು ವಸ್ತು ಇರೋದ್ರಿಂದ ಇದು ಬೇರೆ ಬೇರೆ ಆಹಾರ ಪದಾರ್ಥದಲ್ಲೂ ಸಿಗುತ್ತೆ. ಬರೀ ಇದು ಒಂದು ಬೆಲ್ಲ ಒಂದೇ ಅಲ್ಲ ಹೇಳಿ. ಅಯ್ಯೋ ಈಗ ಅದಕ್ಕೆ ಟಾನಿಕ್ ಎಲ್ಲ ಮಾಡಿ ಮಾರಕ್ ಶುರು ಮಾಡ್ಬಿಟ್ರೆ ಸಾಹೇಬ್ರೆ ನಮ್ಮ ಮನೆಯವಳು ನಾನು ಎಷ್ಟು ಹೇಳಿದ್ರು ಕೇಳ್ದೆ ಹೋಗೋದು ಎಂತದ್ದು ಹಿಂಗೆ ಚೆನ್ನಾಗಿರ್ತದೆ ಅಂದ್ಬಿಟ್ಟು ಟಾನಿಕ್ ತಗೊಂಡ್ ಕುಂತವಳ. ಅದ್ರ ಬದಲು ಸಾವಯವ ಬೆಲ್ಲ ತಗೊಂಡಾರು ತಿಂದ್ರೆ ಅದ್ರ ಕಾಫಿ ಟೀ ಮಾಡ್ಕೊಂಡ್ ಕುಡಿದ್ರೆ ಮಕ್ಕಳಿಗೆ ಪಾನಕ ಮಾಡ್ಕೊಂಡ್ ಕುಡಿದ್ರೆ ಅದ್ರಲ್ಲೇ ಸಿಗ್ತದಲ್ವಾ? ಖಂಡಿತ ಖಂಡಿತ. ಆದ್ರೆ ಈಗ ಸಾವಯವ ಬೆಲ್ಲನು ಅದೇ ನೀವೇ ಹೇಳಿದ್ರಲ್ಲ ಸಾಹೇಬ್ರೆ, ಅದೇನೋ ಚಿನ್ನದ ಬಣ್ಣ ಇರತ್ತೆ ಅಂತ, ಅದ್ ಹೆಂಗ್ ಮಾಡ್ತಾರೆ ಅಂತ. ಅದೇನೆ ನಾವಿವಾಗ ನಾನು ಬೆಲ್ಲ ಮಾಡುವಾಗ ಹಾಲನ್ ಕುದಿಸುವಾಗ ಈ ಕಲ್ಮಶಗಳು ಬರ್ತವೆ. ಕಲ್ಮಶಗಳು ಅಂತಂದ್ರೆ ಅದ್ರ ನಾನು ಹೇಳಿದೆ ಫಿನಾಲಿಕ್ ಕಾಂಪೌಂಡ್ ಅಂತ ಹೇಳಿದೆ, ಇನ್ನು ಪಾಲಿಫಿನಾಲ್ಸ್ ಅಂತ ಇರುತ್ತೆ, ಆಮೇಲೆ ಮೇಣದ ಅಂಶ ಇರುತ್ತೆ, ಪಿಗ್ಮೆಂಟ್ ಅಂದ್ರೆ ಈ ಬಣ್ಣವನ್ನು ಕೊಡ್ತಕ್ಕಂತ ವಸ್ತುಗಳಿರ್ತವೆ, ಕೆಲವು ಆರ್ಗ್ಯಾನಿಕ್ ಆಮ್ಲಗಳಿರ್ತವೆ, ಇದೆಲ್ಲ ಇರುತ್ತೆ ಕಬ್ಬಿನ ಹಾಲಲ್ಲಿ. ನಾನು ಸುಕ್ರೋಸು ಗ್ಲೂಕೋಸ್ ಬರೀ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಇವು ಎಲ್ಲ ಇರ್ತವೆ. ಇವೆಲ್ಲದನ್ನು ನಾವು ಕಬ್ಬಿನ ಹಾಲನ್ನು ಕುದಿಸುವಾಗ ಬೆಲ್ಲ ಮಾಡುವಾಗ ಹೊರಗಡೆ ತೆಗಿತೀವಿ. ಆ ಹೊರಗಡೆ ಎಷ್ಟು ನೀವು ತೆಗಿತೀರೋ ಅಷ್ಟು ಅದಕ್ಕೆ ಒಂದು ಇದ್ರದ್ದು ಸುವರ್ಣದ ಒಂದು ಚಿನ್ನದ ಒಂದು ಹಳದಿ ಬಣ್ಣ ಬರುತ್ತೆ. ಅದನ್ನ ತೆಗೆದೇ ಹೋದ್ರೆ ಬೆಲ್ಲ ಕಪ್ಪಾಗುತ್ತೆ. ಈಗ ಕಲ್ಮಶ ತೆಗೆದೇ ಹೋದ್ರೆ, ಕಲ್ಮಶ ತೆಗೆದೇ ಹೋದ್ರೆ ಅಂದ್ರೆ ಹೇಳಿದ್ರೆ ಸಾಹೇಬ್ರೆ, ಈ ಕಲ್ಮಶ ತೆಗೆದೇ ಹೋದ್ರೆ ಕಲ್ಮಶ ಒಳಗಡೆ ಉಳ್ಕೊಂಡ್ರೆ ಅದನ್ನ ತಿನ್ಬೇಕಲ್ಲ ನಾವು, ಕಲ್ಮಶನ ತಿನ್ಬಾರ್ದು. ಅಲ್ಲ ಕಲ್ಮಶ ಅಂತಂದ್ರೆ ಅದು ನಮ್ಮ ಆರೋಗ್ಯದ ಮೇಲೆ ಏನ್ ಕೆಟ್ಟ ಪರಿಣಾಮ ಆಗಲ್ಲ, ಒಳ್ಳೇದೇನೆ. ಕಸದಲ್ಲಿ ಕಸದಲ್ಲಿ ರಸ ಇರ್ತದೆ. ಖಂಡಿತ ಖಂಡಿತ, ಕಬ್ಬಿನ ಹಾಲಲ್ಲಿರ್ತಕ್ಕಂತ ವಸ್ತುಗಳವು ಅವೇನು ವಿಶೇಷ ಬೇರೆ ಕಡೆಯಿಂದ ಬಂದಿದ್ದಲ್ಲ. ಕಬ್ಬು ತನ್ನ ಒಂದು ಇದರಲ್ಲಿ ಸಸ್ಯದ ಒಂದು ಇದ್ರ ಭಾಗದಲ್ಲಿ ಎಲೆನಲ್ಲಿ ತಯಾರಾಗಿ ಅದು ಕಾಂಡಕ್ಕೆ ವರ್ಗಾವಣೆ ಆಗಿ ಕಾಂಡದಲ್ಲಿ ಶೇಖರಣೆ ಆಗಿರೋದು ಹಾಲು. ಹಾಗಾಗಿ ಅದು ಸ್ವಾಭಾವಿಕವಾಗಿ ಬಂದಂತದ್ದು, ಅದೇನು ಕೃತಕವಾಗಿ ಕೃತ್ರಿಮವಾಗಿ ಬಂದಂತ ವಸ್ತು ಅಲ್ಲ. ಹಾಗಾಗಿ ಮನುಷ್ಯನ ಆರೋಗ್ಯದ ಮೇಲೆ ದುಷ್ಪರಿಣಾಮ ಆಗಲ್ಲ. ಆದ್ರೆ ಸಾಮಾನ್ಯವಾಗಿ ನಾವು ನಮ್ಮ ಒಂದು ಮನುಷ್ಯನ ಒಂದು ಸ್ವಭಾವ ಏನು ಅಂತಂದ್ರೆ ಬೆಳ್ಳಗಿರೋದು ನಮ್ಗೆ ಬೇಕು. ಬೆಳ್ಳಗಿರೋದು ನಮ್ಗೆ ಬಹಳ ಬಿಳಿ ಬಣ್ಣಕ್ಕೆ ಪ್ರಾಮುಖ್ಯತೆ ಕೊಡ್ತೀವಿ. ಹಾಗಾಗಿ ಅದು ಆ ರೀತಿ ಆಗುತ್ತೆ. ಈಗ ಗೊತ್ತಾಯ್ತೇನಣ್ಣ. ಅಯ್ಯೋ ಕಮಲಕ್ಕ, ಈಗ ನನಗೆ ಸಾಹೇಬ್ರು ಬಂದು ಒಂದು ಐಡಿಯಾ ಕೊಟ್ಟವ್ರೆ ಗಾಣ ಮಾಡೋದಕ್ಕೆ. ನಿನ್ಗೆ ಈಗ ಸಾವಯವ ಕಬ್ಬು ಬೆಳೆಯೋದಕ್ಕೆ ಒಂದು ಕೊಟ್ಟವ್ರೆ, ಆಯ್ತಾ? ಸಾವಯವ ಕಬ್ಬು ಬೆಳೆದು ಇದು ಮಾರೋದು ಇನ್ನೊಂದು ವಿಧ. ಇದೆಲ್ಲ ಮಾಡಿದ್ಮೇಲೆ ಜನ ಈಗ ತಗೊಳ್ಳೋದಕ್ಕೆ ಅವ್ರಿಗೆಲ್ಲ ಇಂಟ್ರೆಸ್ಟ್ ಇದೆಯಾ ಈಗ ಮಾರಾಟಕ್ಕೆ? ಐತೆ ಕಣ, ನೀನ್ ಎಲ್ಲಿದ್ಯಾ ನೀನು? ಈಗ ಎಲ್ಲಿಂದ ಬೆಳೆದ್ಬಿಟ್ಟು ಆಮೇಲೆ ಕೈ ಸುಟ್ಕೊಬಿಟ್ರೆ ಏನ್ ಮಾಡೋದು ಅಂತ, ಬೆಳೆದ್ಬಿಟ್ಟು ನಾವು ಗಾಣ ಹಾಕೋಬಿಟ್ಟು ಕೈ ಸುಟ್ಕೊಬಿಟ್ರೆ ಅಂತ ಹೇಳಿದ್ರು ಸಿಟಿ ಒಳಗಡೆ ಗುರುತಿಸ್ಬೇಕು ಅಂತ. ಈಗ ಗುರುತಿಸಿದೆ, ಈಗ ನಾವೇ ಹೋಗಿ ಮಾರಾಟ ಮಾಡ್ಬೇಕಾ? ಅದ್ ತಗೊಳ್ಳೋದಕ್ಕೆ ಏನಾರು ಒಂದು ವ್ಯವಸ್ಥೆ ಮಾರ್ಕೆಟಲ್ಲಿ ಅವರೇ ಬಂದ್ ನಮ್ತ ತಗೊಂಡಿರ್ತಾರ? ನೀನು ಬೆಳಿತೀಯ, ನಿನಗೆ ಬೇರೆ ಬೇರೆ ಕೆಲಸ ಅದೇ, ಬೆಳೆದ್ಬಿಟ್ಟು ಕೊಟ್ಬಿಟ್ಟು ಮುಗಿತು. ನಾನು ತಗೊಂಡ್ ಗಾಣ ತಗತ್ತೇನೆ, ಗಾಣ ತಗೊಂಡು ಏನೋ ನಾನ್ ಬೆಲ್ಲ ಮಾಡಿ ಹೆಚ್ಚು ಮಾಡ್ಬಿಟ್ಟು ನನಗೂ ಯಾರು ಬಂದ್ ತಗೊಂಡ್ ಹೋಗ್ಬೇಕು, ಇಲ್ಲ ನಾನ್ ತಗೊಂಡೋಗ್ ಮಾರ್ಕೆಟ್ಗೆ ಆಗ್ಬೇಕು. ಆತರ ಒಂದು ಮಾರುಕಟ್ಟೆ ವ್ಯವಸ್ಥೆ ಇಲ್ಲ ಕಣ. ಈಗ ಅದೇನು ರೈತ ಉತ್ಪಾದಕರ ಕಂಪನಿ ಅಂತ ಮಾಡ್ತಾವ್ರಂತೆ. ಮೊನ್ನೆ ಯಾರು ಬಂದು ಹೇಳ್ಬಿಟ್ಟು ಹೋದ್ರು ನೋಡು, ನಾವು ಹಂಗೆ ಎಲ್ಲ ಸೇರ್ಕೊಂಡು ಒಂದ್ ಗುಂಪು ಮಾಡ್ಕೊಳ್ಳೋಣ, ಅವಾಗ ನಿನ್ಗೆ ಅದೇನೋ ತಂದ ಆಗ್ತಿಲ್ಲ ಮಿಷಿನ್ ಏನೋ, ಅದನ್ನು ನಿಂಗೆ ಸಬ್ಸಿಡಿ ಸಿಗ್ತದೆ, ಆಮೇಲಿಂದ ನಮ್ಗೆ ಒಂದು ಮಾರುಕಟ್ಟೆ ವ್ಯವಸ್ಥೆನೂ ಆಗ್ತದೆ. ಸರಿ ಸರ್, ಬ್ಯಾಂಕ್ ಇಂದನೂ ನಮ್ಗೆ ಹಣ ಸಿಗಲ್ವಾ? ಮತ್ತೆ ಯೋಚನೆ ಮಾಡ್ತೀಯಾ? ಹಿಂಗೆ ಸಾಹೇಬ್ರಗಳಿಗಿಂತ ಕರ್ಕೊ ಬಂದ ನಮ್ಮ ಹತ್ರ ಬಿಡಲ್ಲ, ಗೊತ್ತು ಹಂಗೆ ಬೇಕು ಕಮಲಕ್ಕಂಗೆ ಬೇಕು ಅಂತ. ಅದಕ್ಕೆ ಕರ್ಕೊ ಬಂದು ಸರಿಗೆ ಸರಿಯಾಗಿ ನಮ್ಗೆ ನಮ್ಗೀಗ ಏನಪ್ಪ ಮಾಡನೆ ಜೀವನಕ್ಕೆ ಅನ್ನೋ ತರಕೊಂದ್ ಯೋಚನೆ ಮಾಡ್ತಾ ಇದೆ. ಮುಂದಕ್ಕೆ ಏನ್ ಮಾಡೋದು ಅಂತ ಈಗ ಸಾಹೇಬ್ರು ಬಂದು ಈಗ ಮಾತುಕತೆ ಆಡನಾಗ ಒಂದ್ ಐಡಿಯಾ ಸಿಕ್ಕದೆ. ಈಗ ಸಾಹೇಬ್ರಿಗು ಟೈಮ್ ಇಲ್ಲ ಅನ್ಸ್ತದೆ, ಅವರು ಈಗ ಹೊರಗಡೆ ಹೊರಡ್ಬೇಕು. ಯಾಕೋ ರಾಜಣ್ಣನ ನೋಡಿ ನೋಡಿ ಸಾಕಾಯ್ತು, ಬರ್ಲಿಲ್ಲ ಶಂಕರಣ್ಣ. ಅವನು ಶಂಕರಣ್ಣನ್ಗೆ ಇವತ್ ಗ್ಯಾರಂಟಿ ಇತ್ತು ಅವನಿಗೆ. ಹೇಳ್ಬಿಡೋಣ ಏನಂದ್ರೆ, ನಿನಗೆ ಇಲ್ಲಿ ಟೀ ಬೇಕಾ? ಸಾವಯವದಲ್ಲಿ ಕಬ್ಬೆಳಿ ಏನು ಇಲ್ಲ ಅಂತ ಏನಿಲ್ಲ. ಶಂಕರಣ್ಣನ್ಗೆ ಹಿಂಗೆ ಸಾವಯವ ಹಿಂಗ್ ಬಂದಿದ್ರು ಅಲ್ಲಿ ಬೆಳೀತಾರಂತೆ ಮಾರ್ತಾರೆ ಅಂದ್ರೆ ಅದಕ್ಕೆ ಹೋಗಿ ಕುಡ್ಕೊ ಬರ್ತೀನಿ ಬಿಡು ಅಂತಂದ್ರು ಅಂದ. ಹೇಳಕ್ಕಾಗಲ್ಲ, ನೀನ್ ಗಾಣ ಮಾಡು, ಅವ್ನ್ ಬಂದ ಅಲ್ಲೇ ಟಿಕಾಣಿ ಉಳ್ತಾನೆ. ಹೇಳಕ್ಕಾಗಲ್ಲ ಹೇಳಕ್ಕಾಗಲ್ಲ, ಅವ್ನಿಗೆ ಬೆಲ್ಲ ಬರ ಗಂಟ್ಲು ಕಾಯಕಿಲ್ಲ, ಗಾಣದಲ್ಲಿ ಇರೋ ರಸನೆ ಕೊಟ್ಬಿಡಿ ಅಂತ ಅದನ್ನ ಹೇಳಕ್ ಆಗೋದಿಲ್ಲ. ಅದಕ್ಕೆ ಈಗ ಕಮಲಕ್ಕ, ಈಗ ಸಾಹೇಬ್ರು ಬಂದವ್ರೆ, ಈಗ ನನ್ಗೆ ನಿಮ್ ಮನೇಲಿ ಇರೋದು ರಾಸಾಯನಿಕ ಮುಕ್ತವ ಸಾವಯವ ಅದೆಲ್ಲ ಬೇಡ, ಒಟ್ಟಿನಲ್ಲಿ ಒಂದು ಒಳ್ಳೆ ಬೆಲ್ಲ ಹಾಕಿ. ಸಾಹೇಬ್ರು ಕಾಫಿ ಕುಡಿತಾರೋ ಟೀ ಕುಡಿತಾರೋ ಗೊತ್ತಿಲ್ಲ, ನಾನು ಸಾಮಾನ್ಯವಾಗಿ ಕಾಫಿ ಕುಡಿತೀನಿ. ಒಂದ್ ಕಾಫಿನೇ ಮಾಡ್ಬಿಡಕ್ಕ ಸರಿ, ಮತ್ತೆ ಬೆಲ್ಲದ ಕಾಫಿ ಮಾಡ್ಕೊಂಡು ಕಾಫಿ ಮಾಡಕ್ಕ. ಆಮೇಲೆ ಇನ್ ಯಾವತ್ತು ಅಷ್ಟೇ, ಇನ್ ಯಾವ ಯಾವತ್ ಬಂದ್ರು ಬೇಕಾದ್ರೆ ನಾನು ಏನಾದ್ರು ಆ ಕಡೆ ಹೋದ್ರೆ ಬೆಲ್ಲದ ಪಾರ್ಕ್ ಬೆಲ್ಲದ ಪಾರ್ಕ್ ಕಡೆಗೆ ಏನಾದ್ರು ನಾನು ಆ ಕಡೆ ಹೋಗ್ತೀನಿ ಸಾಹೇಬ್ರು ಭೇಟಿ ಮಾಡಕ್ ಹೋಗ್ಬೇಕು. ಹೋದಾಗ ಬೇಕಾದ್ರೆ ಒಂದ್ 2 kg ನಿನ್ಗೇನಾದ್ರು ಬೇಕ ಬೆಲ್ಲ ಬೇಕು ಕಣ್ಣ. ಆಯ್ತು ಬಿಡಕ್ಕ, ಈಗ ಹೋದಾಗ ನಿನ್ಗೂ ಒಂದ್ 2 kg ತಂದು ಬೇಕಾದ್ರೆ ನೀನು ಮನೇಲಿ ಇಟ್ಕೊಂಡಿರು ನನ್ ಮನೇಲಿ ತತ್ತನ್ನೇ ತಂದಿಟ್ಕೊಂಡು ಇನ್ಮೇಲೆ ನಾನಂತೂ ಒಂದ್ ತೀರ್ಮಾನ ಮಾಡ್ಕೊತಾ ಇದ್ದೇನೆ. ಈಗ ಇಷ್ಟೆಲ್ಲ ಅಂಶ ಇರೋ ನಮ್ ಸ್ವದೇಶಿ ನಮ್ ಸ್ವದೇಶಿನೇ ಇದು ಅಂತಾರಲ್ಲ ಸಕ್ಕರೆ ವಿದೇಶನೇ ಅಲ್ವಾ ಸಾಹೇಬ್ರ. ನಮ್ ಸ್ವದೇಶಿ ವಸ್ತುನ ನಾವು ಕಬ್ಬು ಇವೆಲ್ಲ ನಾವ್ ಯಾಕೆ ಬಿಡ್ಬೇಕು ಇದನ್ನ ಬಳಸಣ ಬಿಡಕ. ಆಮೇಲೆ ಇನ್ನೊಂದೇನೋ ಒಂದ್ ಬರ್ತದೆ, ಈಗ ಆಸ್ಪತ್ರೆಗೆ ಶುಗರ್ಗೆ ನಮ್ಮ ಅಪ್ಪನ ಕರ್ಕೊಂಡು ಹೋಗಿದಾಗ ಡಾಕ್ಟರ್ ಹೇಳ್ತಿದ್ರು ಅಣ್ಣ ಇದ್ರಲ್ಲಿ ಇದಿರ್ತದೆ ಇದು ತಿನ್ಬೇಡಿ, ಬೇಕಾದ್ರೆ ನೀವ್ ಇಂತ ಹಣ್ಣು ತಿನ್ನಿ ಆದ್ರೆ ಸಕ್ಕರೆ ಅಂಶ ಕಡಿಮೆ ಇರ್ತದೆ ಅಂತ ಅಣ್ಣರು ಹೇಳ್ತಿದ್ರು ಇಂತ ಹಣ್ಣು ತಿನ್ಬೋದ. ಈಗ ಏನ್ ಮಾಡ್ತಿದ್ರು ಶುಗರ್ ಇರೋರು ನೀವು ಹಣ್ಣೇ ತಿನ್ಬೇಡಿ ಅಂದ್ಬಿಟ್ಟು ಕಂಡೀಷನ್ ಮಾಡ್ಬಿಡ್ತಾರೆ ಡಾಕ್ಟರ್ ಕೆಲವರು, ಅಥವಾ ಇರೋರು ಹಂಗೆ ಅನ್ಕೊಂಡ್ಬಿಡ್ತಾರೆ. ಈಗ ಈ ತರ ಶುಗರ್ ಗಿಗರ್ ಕಾಯಿಲೆ ಇರೋರು ಬೆಲ್ಲ ಏನಾರು ತಿಂದ್ರೆ ಒಳ್ಳೇದಾ ಅಂತ. ಅಲ್ಲ ಬೆಲ್ಲನ ಶುಗರ್ ಇರೋರು ಈ ಸಕ್ಕರೆನೂ ಒಳ್ಳೇದಲ್ಲ ಬೆಲ್ಲನೂ ಒಳ್ಳೇದಲ್ಲ ಶುಗರ್. ಕೆಲವರು ಮಾತ್ರ ಬೆಲ್ಲ ತಿಂದ್ರೆ ಕಡಿಮೆ ಅಂತ ಅಂತಾರೆ. ಎಲ್ಲ ಡೈಲ್ಯೂಟೆಡ್ ಶುಗರ್ ಅಂತ ಹೇಳ್ಬೋದು, ಅಂದ್ರೆ ಕಡಿಮೆ ಸಕ್ಕರೆ ಇರತಕ್ಕಂತ ಒಂದು ಸಿಹಿಕಾರಕ ಇದು ಅಂದ್ರೆ ಸ್ವೀಟ್ನರ್. ಸಕ್ಕರೆನ ನಾನು ಹೇಳಿದೆ 99.5% ಭಾಗ ಸುಕ್ರೋಸೆ, ಅದ್ರ ಪೂರ್ತಿ ಸುಕ್ರೋಸೆ. ಇದರಲ್ಲಿ ಬೇರೆ ಬೇರೆ ಎಲ್ಲ ಖನಿಜಗಳು ಇವೆಲ್ಲ ಇರೋದ್ರಿಂದ ಅದಕ್ಕಿಂತ ಒಳ್ಳೇದು. ಏನ್ ಗೊತ್ತಾ, ಕೆಲವರು ಬೆಲ್ಲ ತಿಂದ್ರೆ ಬೆಲ್ಲ ಹಾಕೊಂಡು ಟೀ ಕಾಫಿ ಕುಡಿದ್ರೆ ಶುಗರ್ ಇರೋರ್ಗೆ ಏನು ಆಗಾಕಿಲ್ವಂತೆ ಅಂತ ಸ್ವಲ್ಪ ಮಟ್ಟಿಗೆ ಅದು ಆಗುತ್ತೆ. ಅವ್ರು ಹೇಳಿದ್ರಲ್ವಾ ಸುಕ್ರೋಸ್ ಕಮ್ಮಿ ಆಗುತ್ತೆ ಬೆಲ್ಲದಲ್ಲಿ ಅಂತ, ಸಕ್ಕರೆ ಅಂಶ ತಾನಾಗಿ ಕಮ್ಮಿ ಆಗಿರುತ್ತೆ, ಆದ್ರಿಂದ ಸಕ್ಕರೆಗಿಂತ ಒಳ್ಳೇದು. ಸಕ್ಕರೆಗಿಂತ ಪರವಾಗಿಲ್ಲ ಅಂತ ಹೇಳ್ಬೋದು, ಆದ್ರೆ ಜಾಸ್ತಿ ಇದನ್ನು ಜಾಸ್ತಿ ತಿಂದ್ರೆ ಎಲ್ಲ ಕೂಡ ಎಷ್ಟ್ ಬೇಕೋ ಅಷ್ಟನ್ನು ತಗೋಬೇಕು. ಸರಿ ಕಣ, ಕುಂತೀನಿ ಕಾಫಿ ಮಾಡ್ಕೊಂಡು ಹಿಂಗ್ ಬರ್ತೀನಿ, ಅವರು ಎಲ್ಲ ಬಂದ್ರೆ ನೀವು ನನ್ಗೆ ಅನಿಸ್ತದೆ ನಿನ್ ಕಾಫಿ ಮಾಡ್ಕೊಂಡ್ ಬರೋ ಹೊತ್ತಿಗೆ ಗ್ಯಾರಂಟಿ ಶಂಕರಣ್ಣೋ ಇಲ್ಲ ರಾಜಣ್ಣೋ ಬತ್ತೇ ಬರ್ತಾರೆ. ಅದಕ್ಕೆ ಒಟ್ಟೊಟ್ಟಿಗೆ ಈಗ ಸುಮ್ನೆ ಕಡಿಮೆ ಮಾಡಿ ಆಮೇಲೆ ಇನ್ನೊಂದ್ಸರಿ ಇಡೋದ್ ಬೇಡ, ಒಟ್ಟಿಗೆ ಒಂದ್ 5 ಲೋಟ ಮಾಡ್ಬಿಡಕ. ಆಯ್ತಾಯ್ತು. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಮಂಡ್ಯದ ವಿಸಿ ಫಾರಂನಲ್ಲಿರುವ ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಪ್ರಾಧ್ಯಾಪಕರಾಗಿರುವ ಡಾ ಕೆವಿ ಕೇಶವಯ್ಯ, ಆರ್ ಲೋಕೇಶ್ವರಿ ಹಾಗೂ ಎಸ್ಸಿ ಹೇಮಕುಮಾರ್. ಫೆಬ್ರವರಿ 27 ಪೋಲಿಯೋ ಭಾನುವಾರ. 5 ವರ್ಷದ ಒಳಗಿನ ನಿಮ್ಮ ಮಕ್ಕಳಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಲಸಿಕೆ ಹಾಕಿಸಿದ್ದರೂ ಫೆಬ್ರವರಿ 27 ಮತ್ತೊಮ್ಮೆ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಲು ಮರೆಯದಿರಿ. ಮೊಬೈಲ್ನಲ್ಲೇ ನಿಯರ್ ಬೈ ವ್ಯಾಕ್ಸಿನೇಷನ್ ಸೆಂಟರ್ ಆಂಡ್ರಾಯ್ಡ್ ಅಪ್ಲಿಕೇಶನ್ ಮೂಲಕ ಹತ್ತಿರದ ಬೂತ್ ಗುರುತಿಸಿ ಪೋಲಿಯೋ ಹನಿ ಹಾಕಿಸಿ. ಪೋಲಿಯೋ ಲಸಿಕೆ ಉಚಿತ ಮತ್ತು ಸಂಪೂರ್ಣ ಸುರಕ್ಷಿತ. ಪೋಲಿಯೋ ಲಸಿಕೆ ಹಾಕಿಸುವಾಗ ಕೋವಿಡ್ ಮಾರ್ಗಸೂಚಿಗಳನ್ನು ತಪ್ಪದೇ ಪಾಲಿಸಿ. ಹೆಚ್ಚಿನ ವಿವರಗಳಿಗೆ ಹತ್ತಿರದ ಆರೋಗ್ಯ ಕೇಂದ್ರ, ಆಶಾ ಆರೋಗ್ಯ ಕಾರ್ಯಕರ್ತರು ಅಥವಾ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಡಾಕ್ಟರ್ ಸಾಹೇಬ್ರ, ಮಗನಿಗೆ ಸಂಜೆ ಆಗ್ತಿದ್ದಂಗ ಏನು ಕಾಣಿಸುದಿಲ್ಲ ಅನ್ನಕತ್ತಾನ್ರಿ. ವಿಟಮಿನ್ ಎ ಕೊರತೆಯಿಂದ ಹಿಂಗ ಆಗಿರ್ಬೋದು. ಏನ್ ಮಾಡುದ್ರಿ ಡಾಕ್ಟರ್ ಸಾಹೇಬ್ರ? ಈಗ ನಂಗ ನಿನ್ನ ಮಗ ಅಂಗನವಾಡಿಗೆ ಹೋಗ್ತಾನಿಲ್ಲ? ಕಳಿಸ್ತೀನಿ ಸಾಹೇಬ್. ಅಂಗನವಾಡಿಯಾಗ ಆ ತಿಂಗಳಿಗೊಮ್ಮೆ ಉಚಿತವಾಗಿ ಎ ಅನ್ನಾಂಗದ ದ್ರಾವಣ ಕೊಡ್ತಾರ. ತಪ್ಪಲಾರದೆ ಕೊಡಿಸು, ಎಲ್ಲ ಬರೋಬರಿ ಆಗ್ತದ. ಸರ್ಕಾರಿ ಆಸ್ಪತ್ರೆಗಳು ಅಂಗನವಾಡಿಗಳಲ್ಲಿ 1-5 ವರ್ಷದ ಮಕ್ಕಳಿಗೆ ಪ್ರತಿ 6 ತಿಂಗಳಿಗೊಮ್ಮೆ ಉಚಿತವಾಗಿ ಎ ಅನ್ನಾಂಗದ ದ್ರಾವಣ ನೀಡಲಾಗುತ್ತದೆ. ಪೋಷಕರು ತಪ್ಪದೇ ಎ ಅನ್ನಾಂಗದ ದ್ರಾವಣ ಕುಡಿಸಿ ಮಕ್ಕಳನ್ನು ರಾತ್ರಿ ಕುರುಡು ರೋಗದಿಂದ ರಕ್ಷಿಸಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೃಷಿ ದರ್ಪಣ ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ಅಂದರೆ ಫೆಬ್ರವರಿ 27 ಭಾನುವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಜನಪದ ಗೀತೆ, ರಾತ್ರಿ 9:00 ಸಾಪ್ತಾಹಿಕ ಸರಣಿ ತೋರಣ ಹೂರಣ. ಅಲ್ಲೇ ತಗಂತೀವಿ, ನಮ್ಮ ಹತ್ರ ಬೀಜ ತಗೋಬೇಕಂತೆ. ಅದು 2,000 ರೂಪಾಯಿ ಜಾಸ್ತಿ ಕಪ್ಪ, ಮಾಮೂಲಿ ಮಾರ್ಕೆಟ್ಗೂ ಅವ್ರಿಗೂ ನೀನ್ ಕೆಂಪಸತ್ಕೋಡು ಬೆಳಿಗ್ಗೆ ಹೋಗಂ ಸುಮ್ಮನೆ ಅಷ್ಟೇನೆ. ಹೌದು, ಫೆಬ್ರವರಿ 28 ಸೋಮವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ಮೈಸೂರು ಆಕಾಶವಾಣಿ ಕೇಂದ್ರದಲ್ಲಿ ಏರ್ಪಡಿಸಲಾಗಿದ್ದ ಬಾನುಲಿ ರೈತ ದಿನಾಚರಣೆಯಲ್ಲಿ ಭಾಗವಹಿಸಿದ್ದ ಕರ್ನಾಟಕ ಸರ್ಕಾರದ ಉದಯೋನ್ಮುಖ ಕೃಷಿ ಪಂಡಿತ ಪ್ರಶಸ್ತಿ ಪುರಸ್ಕೃತರಾದ ಹುಣಸೂರು ತಾಲೂಕು ಗಾಬಡಗೆರೆ ಹೋಬಳಿ ಕೃಷ್ಣಾಪುರ ಗೇಟ್ ಪ್ರದೇಶದಲ್ಲಿ ಕೃಷಿ ನಡೆಸುತ್ತಿರುವ ಪಿ ಜಗದೀಶ್ ಅವರೊಂದಿಗೆ ಮಾತುಕತೆ. ದಿನ ದಿನ ಪೀಳಿಗೆಗೆ ಆಸ್ತಿ ಕಮ್ಮಿ ಆಯ್ತಾ ಇರ್ತದೆ, ಇದ್ರಲ್ಲಿ ಜೀವನ ಮಾಡಕ್ ಆಗೋದಿಲ್ಲ. ನಾನು ಓದಿ SLC ಮುಗೀತು, ನನ್ನ ಕಾಲ್ ಮೇಲೆ ನಾನು ನಿಲ್ಬೇಕು, ಮೂರು ಜನ ಇವಿ, ಜೀವನ ಮಾಡೋದ್ ಕಷ್ಟ ಈ ಭೂಮಿಲಿ ಅಂದ್ಬಿಟ್ಟು ನಾನು ಒಂದು ಫ್ಯಾಕ್ಟ್ರಿಗೆ ಸೇರ್ಕೊಂಡೆ. ಇಲ್ಲೇ ಮೈಸೂರಲ್ಲಿ ಒಂದು ಖಾಸಗಿ ಕಂಪ್ನಿಲಿ ವರ್ಕ್ ಮಾಡಿದೆ. March 1 ಮಂಗಳವಾರ ರೈತ ಉತ್ಪಾದಕರ ಸಂಸ್ಥೆಗಳ ಸಂರಚನೆ ಹಾಗೂ ಪ್ರಾಮುಖ್ಯತೆ ಕುರಿತು ಬಾನುಲಿ ರೈತ ದಿನಾಚರಣೆಯಲ್ಲಿ ಭಾಗವಹಿಸಿದ್ದ ಮೈಸೂರಿನ ಮಹಾತ್ಮ ಗಾಂಧಿ ಟ್ರಸ್ಟ್ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರಾದ ಟಿಜಿ ಆದಿಶೇಷನ್ ಗೌಡ ಅವರ ಭಾಷಣದ ಆಯ್ದ ಭಾಗ. ನಮ್ಮ ದೇಶದ ಒಳಗಿರ್ತಕ್ಕಂಥವ್ರು ನಮಗೆ ತಾಯಿ ಹಾಲು ಎದೆಯ ಹಾಲನ್ನ ಕುಡಿದು ನಾವೇ ಸ್ವಂತ ನಡೆಯೋದಕ್ಕೆ ಪ್ರಾರಂಭ ಮಾಡಿದಾಗ ನಮಗೆ ಆಹಾರ ನೀಡ್ತಕ್ಕಂಥವನು ರೈತ. March 2 ಬುಧವಾರ ಮಿಶ್ರ ಕೃಷಿಯಲ್ಲಿನ ತಮ್ಮ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ. HDKOTE ತಾಲೂಕು ಹಂಪಾಪುರ ಹೋಬಳಿ ಕೋಡಿ ಚಾಮನಹಳ್ಳಿಯಲ್ಲಿ ಕೃಷಿ ನಡೆಸುತ್ತಿರುವ ಪಿ ಚಂದ್ರಕುಮಾರ್. ಈಗ ಕಳೆ ಬಂದ್ಬಿಡ್ತು, ಹೊಡೆದ್ಬಿಡು ರೌಂಡ್ ಅಪ್ ಅಂತ. ಆ ರೌಂಡ್ ಅಪ್ ಅಲ್ಲಿ ಏನ್ ಕೇಡಾಗುತ್ತೆ, ಮನುಷ್ಯನಿಗೆ ಏನ್ ಕೇಡಾಗುತ್ತೆ, ಭೂಮಿಗೆ ಏನ್ ಕೇಡಾಗುತ್ತೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಆಮೇಲೆ ಎರೆಹುಳು ಎಷ್ಟಿರ್ತದೆ ಭೂಮಿಲಿ ಅಷ್ಟು ನಮ್ಗೆ ಅತ್ಯವಶ್ಯಕ. March 3 ಗುರುವಾರ ಕಬ್ಬಿನ ಬೆಳೆಯಲ್ಲಿ ಬೇರು ತಿನ್ನುವ ಹುಳುವಿನ ಸಮಗ್ರ ನಿರ್ವಹಣೆಯನ್ನು ಕುರಿತು ಮೈಸೂರು ತಾಲೂಕು ನಾಗನಹಳ್ಳಿಯಲ್ಲಿರುವ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಸಹಾಯಕ ಕೃಷಿ ಅಧಿಕಾರಿಯಾಗಿರುವ ಡಾ ಜಿಕೆ ಶಿಲ್ಪಾ ಅವರೊಂದಿಗೆ ಮಾತುಕತೆ. ಬೇರು ಹುಳು ತನ್ನ ಜೀವಿತಾವಧಿಯಲ್ಲಿ 99% ಭಾಗ ಅದು ಯಾರ ಕಣ್ಣಿಗೂ ಕಾಣಿಸೋದಿಲ್ಲ, ಅಂದ್ರೆ ಮೊಟ್ಟೆಯಿಂದ ದುಂಬಿಯ ತನಕ ಅದು ಭೂಮಿನಲ್ಲೇನೇ ಇರುತ್ತೆ. March 4 ಶುಕ್ರವಾರ ಹವಾಮಾನ ಆಧಾರಿತ ಕೃಷಿ ತಂತ್ರಜ್ಞಾನಗಳನ್ನು ಕುರಿತು ಮಂಡ್ಯದ ವಿಸಿ ಫಾರಂನಲ್ಲಿರುವ ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಪ್ರಾಧ್ಯಾಪಕರಾಗಿರುವ ಡಾ ಕೆ